ಕ್ಷೇತ್ರ ಜಾಸ್ತಿ ಆಗ್ತಾ ಇದೆ. ಒಂದು ಕಾರಣ ಏನು ಅಂತಂದ್ರೆ, ಈಗಾಗಲೇ ಮುಂಗಾರಿನಲ್ಲಿ ಸತತವಾಗಿ ಬಿದ್ದ ಮಳೆಯಿಂದ ಮುಂಗಾರಿನಲ್ಲಿರ್ತಕ್ಕಂಥ ಬೆಳೆಗಳು ಬಹಳಷ್ಟು ನಷ್ಟ ಹೊಂದಿದ್ದಾವೆ. ಸೊ ಅದಕ್ಕೆ ಪರ್ಯಾಯ ಬೆಳೆ ಯಾವುದು ಅಂಥೇಳಿ ರೈತರು ಆಲೋಚನೆ ಮಾಡಿದಾಗ ಇವಾಗ ಕಡಲೆ, ಕುಸುಬಿ ಮತ್ತು ಬಿಳಿಜಾಳಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ವಿಶೇಷವಾಗಿ ಕಡಲೆಯನ್ನು ಹಿಂಗಾರಿ ಬೆಳೆಯಾಗಿ ಬಹಳಷ್ಟು ಜನ ತಾವಂದಂಗೆ ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೀತಾ ಇದ್ದಾರೆ. ಸೊ ಇದನ್ನು ಯಾವ ರೀತಿ ಮಾಡಬೇಕು ಅಂತ ಅಂದರೆ, ಸ್ವಲ್ಪ ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕೆ ತಾವು ಹೇಳ್ದಂಗೆ ಭೂಮಿಯನ್ನು ತುಂಬ ಚೆನ್ನಾಗಿ ತಯಾರು ಮಾಡ್ಕೊಳ್ಬೇಕು. ಈಗ ಅಂದರೆ ಸಾಕಷ್ಟು ಮುಂಗಾರಿನಲ್ಲಿ ಬಿದ್ದ ಮಳೆಯಿಂದ ಬಹಳಷ್ಟು ಕಳೆಗಳು ಬಂದಿದ್ದಾವೆ. ನಾನು ನಿನ್ನೆ ಕೂಡ ಹೊಲದಲ್ಲಿ ಸಿಂಪರಣೆ ಮಾಡಿಸಿದೆ ನಾನು. ಸೊ ಅದು ಹೇಗೆಂದರೆ, ಒಂದಡಿ ಒಂದೂವರೆ ಅಡಿಯಷ್ಟು ಕಳೆ ಬಂದ್ಬಿಟ್ಟಿದೆ. ಸೊ ಹತ್ತಿ ತೆಗೆದ್ರೆ ಹತ್ತಿ ಜೊತೆಗೆ ಕಳೆಯನ್ನು ತೆಗಿಬೇಕು, ಮತ್ತು 10-15 ದಿವಸ ಕಾಯಬೇಕಾಗತ್ತೆ. ಸೊ ಅದಕ್ಕೆ ರೈತರಿಗೆ ನಾ ಕಿವಿ ಮಾತು ಏನು ಹೇಳೋದಂತಂದರೆ, ಇವಾಗ ಹತ್ತಿ ಇರುತ್ತೆ ಅಥವಾ ತೊಗರಿ ಇರುತ್ತೆ ಅಥವಾ ಮುಂಗಾರಿ ಬೆಳೆಗಳಿರ್ತವೆ, ಸೊ ಅದನ್ನು ಹೊಲ ತಯಾರಿ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಸಮಯ ಇರೋದಿಲ್ಲ. ಸೊ ಆ ಬೆಳೆಗಳನ್ನು ತೆಗೆದು ಇರ್ತಕ್ಕಂಥ ಕಳೆನಲ್ಲಿ ಸ್ವಲ್ಪ ಕಳೆನಾಶಕಗಳನ್ನು ನಾವು ಸಿಂಪರಣೆ ಮಾಡಿದರೆ, ಅಂದರೆ ಇರ್ತಕ್ಕಂಥ ಕಳೆ, ಹೊಲದಲ್ಲಿ ಇರ್ತಕ್ಕಂಥ ಕಳೆಯನ್ನು ಹತೋಟಿ ಮಾಡಬೇಕು ಅಂದರೆ, ಪ್ರಮುಖವಾಗಿ ಕಡಲೆ ಬಿತ್ತನೆ ಮಾಡೋದಕ್ಕಿಂತ ಮೊದಲು ಸ್ವಲ್ಪ, ಅಂದರೆ ಈಗ ಪ್ಯಾರಾಕೋಟ್ ಅಂತ ಕಳೆನಾಶಕ ಇದೆ, ಅದರ ಜೊತೆಗೆ ಈಗ ಗ್ಲೈಫೋಸೇಟ್ ಅಂಥೇಳಿ ಸ್ವಲ್ಪ ಇದು ಬ್ಯಾನ್ ಆಗೋ ಸ್ಥಿತಿನಲ್ಲಿದೆ. ಗ್ಲೈಫೋಸೇಟು ಮತ್ತು ಪ್ಯಾರಾಕೋಟ್ ಏನಾದ್ರೂ ಸಿಗ್ತಾ ಇತ್ತು ಅಂತಂದರೆ ರೈತರು, ಸೊ ಎರಡನ್ನು ಸೇರಿಸಿ ನಾವು ನಿಂತ ಕಳೆನಲ್ಲಿ ಸಿಂಪರಣೆ ಮಾಡಿದ್ರಿ ಅಂದರೆ 9 ದಿವಸದಲ್ಲಿ, ಅಂದರೆ ಪ್ಯಾರಾಕೋಟ್ ಹೊಡೆದು 3 ತಾಸಿನಲ್ಲೇ ಕಳೆ ಬಾಡಕ್ಕತ್ತೈತೆ, ಮತ್ತು ಗ್ಲೈಫೋಸೇಟ್ ಹೊಡೆದ್ರೆ 9 ದಿವಸಕ್ಕೆ ಕರ್ಕಿ ಇರ್ಬೋದು, ಜೇಕ್ ಇರ್ಬೋದು ಅಥವಾ ಎತ್ತಿನ ಆಲ್ಗೆ ಇರ್ಬೋದು, ಅನೇಕ ದೊಡ್ಡ ದೊಡ್ಡ ಕಳೆಗಳಿದ್ರೂ ಕೂಡ 9 ದಿವಸಕ್ಕೆ ಅದನ್ನು ಕಡ್ಡಿ ಕೆರೆದು ಬೆಂಕಿ ಹಚ್ಚಬೋದು, ಆ ರೀತಿಯಾಗಿ ಒಣಗುತ್ತೆ. ಸೊ ಅದೊಂದು ರೈತರು ದಯವಿಟ್ಟು ಈ ಒಂದು ಹಂಗಾಮಿನಲ್ಲಿ, ಅಂದರೆ ಇವಾಗ ಬಿದ್ದ ಮಳೆಯಿಂದ, ಸೊ ಅದನ್ನು ಹತೋಟಿ ಮಾಡ್ಕೊಳ್ತಕ್ಕಂಥದ್ದು ರೈತರ ಒಂದು ಬಹಳಷ್ಟು ಮುತುವರ್ಜಿ ವಹಿಸಬೇಕು. ಒಂದು ಎರಡನೇದು, ಅಕಸ್ಮಾತ್ ಹೊಲ ಚೆನ್ನಾಗಿದೆ, ಸ್ವಚ್ಛ ಇದೆ, ರೆಡಿ ಮಾಡಿ ಇಟ್ಟಿರ್ತಾರೆ, ಬಹಳಷ್ಟು ಜನ ಹೊಲವನ್ನು ಸ್ವಚ್ಛ ಮಾಡಿಟ್ಟಿರ್ತಾರೆ. ಸೊ ಅದರಲ್ಲಿ 2 ಸರಿ ಒಂದು ಟಿಲ್ಲರ್ ಹೊಡೆದಬೇಕು, ಅಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಟಿಲ್ಲರ್ ಹೊಡ್ಕೊಂಡು, 1 ಸರಿ ಟ್ರ್ಯಾಕ್ಟರ್ ಕುಂಟೆಯಿಂದ ಇರ್ಬೋದು ಅಥವಾ ಎತ್ತಿನ ಕುಂಟೆಯಿಂದ ಹರಕೊಂಡು, ಸ್ವಲ್ಪ ಹೊಲ ನಾವು ಮನೆಯಲ್ಲಿ ಹೆಂಗೆ ಕರ್ಚಿಕಾಯಿ ಸೂಸ್ಲ ಮಾಡ್ತಿರ್ತೀವಿ ಆ ಥರ ಭೂಮಿ ಸೂಸ್ಲ ಥರ ಇತ್ತು ಅಂತಂದರೆ ಕಡಲೆ ಬಿತ್ತಲಿಕ್ಕೆ ಭಾಳ ಸೂಕ್ತವಾಗಿರ್ತಕ್ಕಂಥದ್ದು ನಾವು ರೈತರು ಮಾಡ್ಕೊಳ್ಬೋದು. ಭಾಳಷ್ಟು ರೈತರು ಕೇಳ್ತಾರೆ ಪ್ರಶ್ನೆ ಏನಂತಂದ್ರೆ, ಇಲ್ಲ ಯಾವಾಗಿದು ಮಳೆ ಈ ಥರ ಹತ್ತಿಬಿಡ್ತು, ಕಡಲೆ ಬಿತ್ತಬೇಕಾಗಿತ್ತು ಅಂತಕ್ಕಂಥದ್ದು, ಏನು ಕಡಲೆ ಬಿತ್ತುವುದಾದರೆ ಎಲ್ಲಿವರೆಗೆ ಬಿತ್ತನೆಯನ್ನು ಮಾಡಬಹುದು? ಸೊ ಇದು ಒಂದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಸರ್. ಯಾಕೆ ಅಂತಂದ್ರೆ, ಕಡಲೆನ ರೈತರು ನಾವು ಈಗ ಚಳೆ ಬರೋದಕ್ಕಿಂತ ಮೊದಲೇ ಬಿತ್ತನೆ ಮಾಡಿದ್ರೆ ಸ್ವಲ್ಪ ಹುಳಿ ಜಾಸ್ತಿ ಬರುತ್ತೆ, ಕಡಲೆ ಇಳುವರಿ ಬರುತ್ತೆ ಅಂತೇಳಿ ರೈತರಿಗೆ ಬಹಳಷ್ಟು ಎಲ್ಲರೂ ಅಂದ್ಕೊಂಡಿದ್ದಾರೆ. ಆದರೆ ಕಡಲೆಯನ್ನು ಬಿತ್ತಲಿಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂಥದ್ದನ್ನು ಅಕ್ಟೋಬರ್ ಮೊದಲೇ ವಾರದಿಂದ ಹಿಡ್ಕೊಂಡು ನವೆಂಬರ್ 15 ತಾರೀಕಿನವರೆಗೂ ನಾವು ಕಡಲೆಯನ್ನು ಬಿತ್ತನೆ ಮಾಡಬಹುದು. ಇನ್ನೂ ಸಾಕಷ್ಟು ವೇಳೆ ಇದೆ, ರೈತರಿಗೆ ಏನು ಸಮಸ್ಯೆ ಇಲ್ಲ. ಆದಷ್ಟು ಹೆಚ್ಚಿನ ಇಳುವರಿಯನ್ನು ಪಡೆಯಬೇಕು ಅಂತಂದರೆ ಈ ತಿಂಗಳ 30ರೊಳಗನೆ ಬಿತ್ತನೆ ಮಾಡಿದರೆ ಬಹಳಷ್ಟು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಆದರೆ ನವೆಂಬರ್ ಮೊದಲೇ ವಾರ ಅಥವಾ 2ನೇ ವಾರದಲ್ಲಿ ಕಡಲೆಯನ್ನು ಬಿತ್ತಿದರೆ ಬೀಜದ ಪ್ರಮಾಣವನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ, ಸೊ ಸ್ವಲ್ಪ ಹೊಲ ತಡ ಆದಂಗೆಲ್ಲ ಇಳುವರಿ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ಒಂದು ಗಾದಿ ಇದೆ, ಉಡಿಯನ್ ಕಾಳಕ್ಕಿಂತ ಹಿಡಿಯನ್ ಕಾಳು ಮುಂದು ಅಂತ ರೈತರು ಬಹಳಷ್ಟು ಅಂದ್ಕೊಳ್ತಿರ್ತಾರೆ. ಹಾಗಾಗಿ ತಡವಾಗಿ ಬಿತ್ತನೆ ಮಾಡೋದ್ರಿಂದ ಇಳುವರಿ ಕಮ್ಮಿ ಆಗುತ್ತೆ ಸರ್. ಇನ್ನು ಬಿತ್ತುವುದಾದರೆ ರೈತರು ಯಾವ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಂತಿರ್ತಾವೆ, ನಮ್ಮ ಭಾಗಕ್ಕೆ ಯಾವ ತಳಿಗಳು ಚೆನ್ನಾಗಿ ಇಳುವರಿ ಬರ್ತಾವೆ ಅಂತ ಹೇಳ್ತಾರೆ? ಸೊ ಇದು ಒಂದು ಬಹಳ ಒಳ್ಳೆ ಪ್ರಶ್ನೆ ಸರ್. ಯಾಕಂದ್ರೆ ರೈತರು ಬಹಳಷ್ಟು ಕಡಲೆ ತಳಿಗಳನ್ನು ಹುಡುಕಿ ಅಂತ ಕೃಷಿ ಇಲಾಖೆಗೆ ಹೋಗ್ತಾರೆ, ಮತ್ತೆ ಖಾಸಗಿಯ ಒಂದು ಬೀಜ ಗೊಬ್ಬರಗಳ ಅಂಗಡಿಗೆ ಹೋಗ್ತಾರೆ. ಅದಲ್ಲದೆ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರೈತರಿಗೂ ಇರ್ತಕ್ಕಂಥ ಬೀಜ ಘಟಕಕ್ಕೂ ಕೂಡ ಬರ್ತಾರೆ. ಬಟ್ ಬಹಳ ಪ್ರಮುಖವಾಗಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳು ಅಂತಂದ್ರೆ, ಮೊದಲಿಂದಾನು ಬೆಳೆದಿರ್ತಕ್ಕಂಥ ನಮ್ಮ ರೈತರು ಏನು ಬಳ್ಕೊಳ್ತಾ ಬರ್ತಿದ್ರು, ಅಣ್ಣಿಗೇರಿ 1 ಅಂತ ಇದೆ, ಅಣ್ಣಿಗೇರಿ 1 ಬೀಜಗಳು ಸಿಕ್ಕಿದ್ರೆ ಬಿತ್ತನೆ ಮಾಡ್ಬೋದು. ಅದಿಲ್ಲ ಅಂತಂದ್ರೆ ಪರ್ಯಾಯವಾಗಿ ಈಗ JJ11 ಅಂತಕ್ಕಂಥ ಒಂದು ತಳಿ ಇದೆ, ಅದರ ಜೊತೆಗೆ ಈಗ ಕಲಬುರಗಿ ನಮ್ಮ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸೂಪರ್ ಅಣ್ಣಿಗೇರಿ ಅಂತೇಳಿ ಒಂದು ಕಡಲೆ ತಳಿಯನ್ನು, ಅಂದ್ರೆ ಅಣ್ಣಿಗೇರಿಗಿಂತ ಹೆಚ್ಚಿನ ಒಂದು ಒಳ್ಳೆಯ ಗುಣಮಟ್ಟವನ್ನು ಹೊಂದಿರತಕ್ಕಂಥದ್ದು, ಇಳುವರಿಯನ್ನು ಚೆನ್ನಾಗಿ ಕೊಡ್ತಕ್ಕಂಥದ್ದು, ಮತ್ತು ಟೆಂಗೆಗಳು ಜಾಸ್ತಿ ಬರ್ತವೆ, ಕಾಯಿಗಳು ಜಾಸ್ತಿ ಹಿಡಿತವೆ, ಸೂಪರ್ ಅಣ್ಣಿಗೇರಿ 1 ಅಂತಕ್ಕಂಥದ್ದು ಒಂದು ತಳಿ ಬಂದಿದೆ. ಇದಲ್ಲದೆ ದಪ್ಪ ಕಡಲೆ ಅಂತ ಬರುತ್ತೆ, ನಾವು ಟೇಬಲ್ ಪರ್ಪಸ್ ಅಂದ್ರೆ ತಿನ್ಲಿಕ್ಕೆ ಬಳಸ್ತಿರ್ತೀವಿ ನಾವೆಲ್ಲ. ಈಗ ಮಾರುಕಟ್ಟೆನಲ್ಲಿ ಕಡಲೆ ಸೀಸನ್ ಬಂತು ಅಂತಂದ್ರೆ ಬಹಳಷ್ಟು ತಳ್ಳುವ ಒಂದು ಸೈಕಲ್ ಗಾಡಿನಲ್ಲಿ ಅಥವಾ ಬೇರೆ ಬೇರೆ ಕಡೆ ಇಟ್ಕೊಂಡು ಕಡಲೆ ಮಾರ್ತಿರ್ತಾರೆ, ದಪ್ಪ ಕಡಲೆ ಅಂತೇಳಿ. ಸೊ ಅದು BJD 103 ಅಂತೇಳಿ ಕಾಬೂಲಿ ತರದ್ದು ಕಡಲೆಗಳು ಬರ್ತಾವೆ, ದಪ್ಪ ಕಡಲೆಗಳು. ಸೊ ಆ BJD 103 ಕಡಲೆಯನ್ನು ಕೂಡ ನಾವು ಬಿತ್ತನೆಯನ್ನು ಮಾಡಬಹುದು. ಅಂದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ತಳಿಗಳು ಅಂತಂದ್ರೆ JJ11, ಜಾಕಿ, ಮತ್ತೆ BJD 103, ಮತ್ತೆ ಸೂಪರ್ ಅಣ್ಣಿಗೇರಿ, ಇವು 4 ನಮ್ಮ ಒಂದು ಕ್ಷೇತ್ರಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂಥ ತಳಿಗಳು ಸರ್. ಇನ್ನ ಬಿತ್ತನೆ ಮಾಡುವಂತ ರೈತರು ಬೀಜವನ್ನ ಎಷ್ಟು ಒಂದು ಎಕರೆಗೆ ಬಳಸಬೇಕು, ಯಾವ ಅಂತರದಲ್ಲಿ ಬಿತ್ತನೆ ಮಾಡೋದು ಅಂತೀರಿ ತಾವು? ಈಗ ಸಾಮಾನ್ಯವಾಗಿ ಬೀಜ ಮತ್ತು ಗೊಬ್ಬರ ಬಿತ್ತಕ್ಕಂತ ಕೂರಿಗೆಯಿಂದ ರೈತರು ಬಿತ್ತನೆ ಮಾಡ್ತಿರ್ತಾರೆ. ಹೌದು ಸರ್. ತಾವು ತಜ್ಞರಾಗಿ ರೈತರಿಗೆ ಏನ್ ಹೇಳ್ತೀರಿ, ಯಾವ ರೀತಿ ಬಿತ್ತನೆ ಮಾಡಬೇಕು, ಹೇಗೆ ಇದನ್ನ ಮಾಡ್ಬೇಕಂತ? ಸೊ ಬಹಳಷ್ಟು ಜನ ರೈತರು ಏನಂತಂದ್ರೆ ಈಗ ಎತ್ತಿನ ಕೂರಿಗೆಯಿಂದ ಬಿತ್ತನೆ, ಬಟ್ ಎತ್ತುಗಳು ಈಗ ಬಹಳಷ್ಟು ಜನರಲ್ಲಿ ಎತ್ತುಗಳು ಇಲ್ಲ ಸರ್. ಈಗ ಕೃಷಿ ಇಲಾಖೆಯಿಂದ ಸಿಗ್ತಕ್ಕಂಥ ರಿಯಾಯಿತಿ ದರದಲ್ಲಿ ಟ್ರ್ಯಾಕ್ಟರ್ ಚಾಲಿತ ಕೂರಿಗೆ ಅಂತ ಬಂದಿದೆ, ಅಥವಾ ನಡಕಟ್ಟಿ ಕೂರಿಗೆ ಅಂತ ಬಂದಿದೆ. ಇದು ಬಹಳಷ್ಟು ಪ್ರಚಲಿತ ಇರ್ತಕ್ಕಂಥ ನಮ್ಮ ರೈತರಲ್ಲಿ ನಾವು ಕಂಡು ಬರ್ತಕ್ಕಂಥ ಕೂರಿಗೆ ಆಗಿದೆ. ಆದಷ್ಟು ಈ ನಡಕಟ್ಟಿ ಕೂರಿಗೆ ಆದರೆ ಬಹಳ ಚೆನ್ನಾಗಿದೆ. ಅದಲ್ಲದೆ ನಮ್ಮ ಕೃಷಿ ಇಲಾಖೆಯಿಂದ ಸಿಗ್ತಕ್ಕಂಥ ಗೊಬ್ಬರ ಮತ್ತು ಬೀಜವನ್ನ ಬಿತ್ತಕ್ಕಂಥ ಸಂಯುಕ್ತ ಕೂರಿಗೆ ಅಂತ ಕರಿತೀವಿ ಸರ್ ನಾವು. ಆ ಸಂಯುಕ್ತ ಕೂರಿಗೆ ಆದ್ರೆ ಇನ್ನೂ ಕೂಡ ಒಳ್ಳೆಯದು, ಯಾಕಂದ್ರೆ ಮುಂದಿನ ಬಾಕ್ಸ್ ನಲ್ಲಿ ನಾವು ಗೊಬ್ಬರ ಹಾಕಿ ಹಿಂದಿನ ಬಾಕ್ಸ್ ನಲ್ಲಿ ಬೀಜ ಹಾಕ್ಬೇಕು. ಅಂದ್ರೆ 9 to 11 ಈ ಬಾಕ್ಸ್ಗಳಿರ್ತವೆ, ಅಂದ್ರೆ ಪೆಟ್ಟಿಗೆಗಳಿರ್ತವೆ. ಒಂದೊಂದು ಪೆಟ್ಟಿಗೆಗೆ 1.5 kg ಅಷ್ಟು ಬೀಜ ಹಾಕೊಂಡು ನಾವು ಅದನ್ನ ಬಿತ್ತನೆ ಮಾಡಬಹುದು. ಮುಂದಿನ ಪೆಟ್ಟಿಗೆನಲ್ಲಿ ಗೊಬ್ಬರ ಅಂದ್ರೆ ಬಿತ್ತುವಾಗ 1 chilo DAP ಗೊಬ್ಬರ ನಾವು ಅದರಲ್ಲಿ ಹಾಕ್ಬಿಟ್ಬಿಟ್ರೆ ಅಂದ್ರೆ ಹೊಲ ಹಸಿ ಇರಬೇಕಾಗತ್ತೆ, ಬಿತ್ತುವಾಗ ಹೊಲ ಹಸಿ ಇರಬೇಕಾಗತ್ತೆ. ಬಹಳಷ್ಟು ಜನ ಕೇಳ್ತಾರೆ, ಸರ್ ನಾವು ಹೊಲ ಒಣಗಿದೆ ಕಡ್ಲಿ ಬಿತ್ತಿ ನೀರ್ ಮಾಡ್ಬೇಕಾ ಅಥವಾ ಬಿತ್ತಿ ಕಡ್ಲೆ ನೀರ್ ಮಾಡಿ ಕಡ್ಲೆ ಬಿತ್ತಬೇಕಾ ಅಂತ ಬಹಳಷ್ಟು ಜನ ಪ್ರಶ್ನೆ ಕೇಳ್ತಿರ್ತಾರೆ ಸರ್. ಆದಷ್ಟು ರೈತರು ಏನು ಅಂದ್ರೆ ನೀರ್ ಮಾಡಿ 4-5 days ಆದ್ಮೇಲೆ ಕಡ್ಲಿ ಬಿತ್ತೋದು ಬಹಳ ಒಳ್ಳೇದು ಸರ್. ನಾವು ಇನ್ನೊಂದು ಪ್ರಶ್ನೆ ಕೇಳಿ ಸರ್, ಅಂತರ ಎಷ್ಟಿರ್ಬೇಕು, 1 ಎಕರೆಗೆ kg ಎಷ್ಟು ಬೀಜ ಬೇಕಾಗುತ್ತೆ ಅಂತ ಕೇಳಿದ್ರೆ, ಸೊ 1 ಎಕರೆಗೆ ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿರ್ತಕ್ಕಂಥದ್ದು ಬೀಜದ ಪ್ರಮಾಣ ಅಂತಂದ್ರೆ, ಈಗ JJ11 ಸೂಪರ್ ಅಣ್ಣಿಗೇರಿ 1 ಮತ್ತೆ ಅಣ್ಣಿಗೇರಿ 1 ನಂತರ ಜಾಕಿ ಅಂತಕ್ಕಂಥ ಈ ವೇನ್ ತಳಿಗಳಿದಾವಲ್ಲ ಸರ್, ಅವು ಎಕರೆಗೆ 25 kg 1 ಎಕರೆಗೆ ಬೀಜ ಬೇಕಾಗುತ್ತೆ. ಇಲ್ಲ ಅಂದ್ರೆ ದಪ್ಪ ಕಡ್ಲೆ ಬರ್ತವೆ BJD 103 ಅಂತ ಹೇಳಿ, ಸೊ ಅದು ಆತಂದ್ರೆ ಎಕರೆಗೆ 30 kg. ಯಾಕೆ ಅಂತಂದ್ರೆ ಕಡ್ಲೆ ದಪ್ಪ ಇರ್ತವೆ, ಸೊ ಹಾಗಾಗಿ ದಪ್ಪ ಇರೋದ್ರಿಂದ ನಾವು 1-5 kg ಜಾಸ್ತಿಯನ್ನ ಎಕರೆಗೆ ಬಿತ್ತನೆ ಮಾಡೋದ್ರಿಂದ ನಾವು ಹೆಚ್ಚಿನ ಇಳುವರಿಯನ್ನ ಪಡಿಬಹುದು. ಅಕಸ್ಮಾತ್ ನಾನು ಮೊದಲೇ ಹೇಳಿದೆ, ನವೆಂಬರ್ ತಿಂಗಳಲ್ಲಿ ಬಿತ್ತಕ್ಕಂಥ ರೈತರು, ಸೊ 25 kg ಬಿತ್ತಕ್ಕಂಥ ಬೀಜನ 30 kg ಬಿತ್ತಬೇಕು, ಆಮೇಲೆ 30 kg ಬಿತ್ತಕ್ಕಂಥದ್ದನ್ನ 35 kg ಬೀಜವನ್ನ ಬಿತ್ತಬೇಕು. ಆಮೇಲೆ ಇನ್ನೊಂದು ತಾವು ಪ್ರಶ್ನೆ ಕೇಳಿದ್ರಿ, ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಇರಬೇಕು, ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ? ಗಿಡದಿಂದ ಗಿಡಕ್ಕೆ ನಾವು ಅಂತರವನ್ನ ಕಾಪಾಡಿಕೊಡೋದು ಬಹಳ ಕಷ್ಟ. ಯಾಕಂತಂದ್ರೆ ನಾವು ಕೂರ್ಗಿಯಿಂದ ಬಿತ್ತನೆ ಮಾಡೋದ್ರಿಂದ ನಾವು ಅಂತರವನ್ನ ಅಲ್ಲಿ ಕೂಡ ನಾವು ಒಂದು ನಟ್ಟಿರುತ್ತೆ ಬಿಚ್ಚಿ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡಬಹುದು. ಆದ್ರೂ ಕೂಡ ಸಾಲಿನಿಂದ ಸಾಲಿಗೆ ಏನ್ ಕಡ್ಲೆ ಅಂತರ ಇದೆ ಅಲ್ಲ, ಇದು ಬಹಳ ಪ್ರಮುಖವಾಗಿರ್ತದೆ. ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಈಗ ಕಲ್ಯಾಣ ಕರ್ನಾಟಕದಲ್ಲಿ ಕೂಲಿ ಕಾರ್ಮಿಕರೆಲ್ಲ ಬೆಂಗಳೂರು ಮಹಾರಾಷ್ಟ್ರ ಅಥವಾ ಬೇರೆ ಬೇರೆ ಕಡೆ ಎಲ್ಲ ಕೆಲಸಕ್ಕೆ ಹೋಗ್ತಿರ್ತಾರೆ, ಅವಾಗ ಕಳೆ ತೆಗಿಲಿಕ್ಕೆ ಲೇಬರ್ ಗಳು ಸಿಗೋದಿಲ್ಲ, ಅಂದ್ರೆ ಕೃಷಿ ಕಾರ್ಮಿಕರು ಸಿಗೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಸಾಲಿನಿಂದ ಸಾಲಿಗೆ ಕೃಷಿ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿರ್ತಕ್ಕಂಥದ್ದು ಅಂದ್ರೆ ಸಾಲಿನಿಂದ ಸಾಲಿಗೆ 1 ಅಡಿಯನ್ನ ಬಿಡಬೇಕು ಅಂತ ಹೇಳ್ತೇವೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಬೀಜ ಘಟಕದಲ್ಲಿ ಮಾಡಿರ್ತಕ್ಕಂಥ ಸಂಶೋಧನೆ, ಅಂದ್ರೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿ ಮಾಡಿರ್ತಕ್ಕಂಥ ಒಂದು ಸಂಶೋಧನೆಯ ಅಂಗವಾಗಿ, ಸೊ ಸಾಲಿನಿಂದ ಸಾಲಿಗೆ 1.5 ಜಾಗವನ್ನ ಬಿಟ್ಟರೆ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಮತ್ತು ನಾವು ಅಂತರ್ ಬೇಸಾಯವನ್ನ 2-3 ಸಾರಿ ಮಾಡೋದ್ರಿಂದ ಆ ಕಡ್ಲಿನಲ್ಲಿ ಬರ್ತಕ್ಕಂಥ ಕಳೆಗಳನ್ನು ಕೂಡ ನಾವು ಹತೋಟಿಯನ್ನು ಮಾಡಲಿಕ್ಕೆ, ಅಂದ್ರೆ ಅದ್ರಲ್ಲದೇನೆ ಇವಾಗ ನಮಗೆ ಮಳೆ ಹಿಂಗಾರಿನಲ್ಲಿ ಮಳೆ ಬರೋದು ಬಹಳ ಕಷ್ಟ, ಅಂದ್ರೆ ಅಕ್ಟೋಬರ್ ಮುಗಿದ್ಮೇಲೆ ಅಥವಾ ನವೆಂಬರ್ ಮೊದಲೇ ವಾರ ಅಥವಾ 2ನೇ ವಾರ ಮುಗಿದ್ಮೇಲೆ ಮಳೆ ಬರೋದು ಬಹಳ ಅಪರೂಪ. ಅಂತ ಸಂದರ್ಭದಲ್ಲಿ ಹೊಲಗಳೆಲ್ಲ ತುಂಬಾ ಆರಿ ಬರ್ತವೆ, ಅವಾಗ ಬಿರುಕು ಬಿಡ್ತವೆ, ಎರೆ ಹೊಲದಲ್ಲೆಲ್ಲ ಬಿರುಕು ಬಿಡ್ತವೆ. ಆ ಬಿರುಕುಗಳನ್ನ ಮುಚ್ಚಬೇಕು ಅಂದ್ರೆ ನಾವು ಪದೇ ಪದೇ ಅಂತರ ಬೇಸಾಯ ಅಂದ್ರೆ ಎಡೆ ಕುಂಟಿ ಹೊಡೆಯೋದು ಬಹಳ ಸೂಕ್ತವಾಗಿರುತ್ತೆ ಸರ್. ಹಾಗಾಗಿ ಸಾಲಿನಿಂದ ಸಾಲಿಗೆ ನಾವು 1.5 ಜಾಗವನ್ನ ಬಿಟ್ಟರೆ ಬಹಳ ಒಳ್ಳೇದು ಸರ್. ಇನ್ನ ಬೀಜವನ್ನ ರೈತರು ಸಾಮಾನ್ಯವಾಗಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಅಥವಾ ಕೃಷಿ ಮೇನು ಬೀಜ ಘಟಕದಿಂದ ತಗೋತಾರೆ, ಜೊತೆಗೆ ರೈತ ಸಂಪರ್ಕ ಕೇಂದ್ರದಿಂದ ಪಾಕೆಟ್ ಬೀಜಗಳು ಲಭ್ಯತೆ ಇರ್ತವೆ. ಹೌದು ಸರ್. ಇಲ್ಲಿ ಬೀಜೋಪಚಾರ ಮಾಡ್ಬೇಕಂತ ಹೇಳ್ತೀರಾ ಕಡ್ಲೆಗೆ, ಹೇಗೆ ತಾವು? ಸೊ ಇದು ಬಹಳ ಒಳ್ಳೇದು ಸರ್, ಯಾಕಂದ್ರೆ ಕಡ್ಲಿನಲ್ಲಿ ನಟೆ ಹೋಗ್ತಕ್ಕಂತ ಒಂದು ರೋಗ ಬಂದಿದೆ, ಯಾಕಂದ್ರೆ ಬಿತ್ತಿದ 9-25 days ಇದಕ್ಕಿದ್ದಂಗೆ ಕಡ್ಲೆಗಳೆಲ್ಲ ಬಾಡ್ತಿರ್ತವೆ, ಮತ್ತೆ ಒಣಗಿದಂಗಾಗಿ ಕಡ್ಲೆ ಇದನ್ನ ಮಾಡ್ತಾವ. ಹಾಗಾಗಿ ಆ ರೋಗ ಬರಬಾರ್ದು ಅಂದ್ರೆ ಗೊಡ್ಡು ರೋಗ ಅಥವಾ ನಟೆ ರೋಗ ಅಂತ ಕರಿತಿರ್ತೇವೆ. ಆ ಗೊಡ್ಡು ರೋಗ ನಟೆ ರೋಗ ಬರಬಾರ್ದು ಅಂತಂದ್ರೆ ಟ್ರೈಕೋಡರ್ಮ ಅಂತಕ್ಕಂಥದ್ದು ಒಂದು ಶಿಲೀಂಧ್ರ ನಾಶಕ ಇದೆ, ಆಮೇಲೆ ಸುಡೋಮೋನಸ್ ಅಂತಕ್ಕಂಥದ್ದು ಇದೆ, ಅದು ನಮ್ಮ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಸಿಗುತ್ತೆ. 1 kg 150 ರೂಪಾಯಿ ಅಂತೇಳಿ ನಾವು 1/2 kg 1 ಎಕರೆಗೆ ಅದನ್ನ ಬೀಜೋಪಚಾರವನ್ನ ಮಾಡಿ, ಅಂದ್ರೆ ಟ್ರೈಕೋಡರ್ಮ 1/2 kg ಮತ್ತೆ ಸುಡೋಮೋನಸ್ 1/2 kg 1 ಎಕರೆಗೆ ಬೇಕಾಗಿರ್ತಕ್ಕಂಥ ಬೀಜಕ್ಕೆ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಈ ನಟೆ ರೋಗ ಅಥವಾ ಬಾಡು ರೋಗ ಅಥವಾ ಏನು ಇದಕ್ಕಿದ್ದಂಗೆ ಒಣಗ್ತಿರ್ತವೆ ಅದನ್ನ ಹತೋಟಿ ಮಾಡಬಹುದು. ಇದಲ್ದೇನೆ ನಮ್ಮ ವಾತಾವರಣದಲ್ಲಿ ಸುಮಾರು 78% ಸಾರಜನಕ ಪುಗ್ಸೆಟ್ಟೆಯಾಗಿ ಸಿಗುತ್ತೆ ಸರ್. ಸೊ ಅದನ್ನ ಏನ್ ಮಾಡ್ತಾರೆ ರೈತರು ನಾವು ಗೊಬ್ಬರ ಹಾಕಿದ್ರಷ್ಟೇ ಬೆಳೆಗಳು ಚೆನ್ನಾಗಿ ಬರ್ತವೆ, ಕಡಲೆ ಅಂತ ಅಷ್ಟೇ ಅಲ್ಲ ಸರ್, ಬೇರೆ ಬೇರೆ ಯಾವುದೇ ಬೆಳೆಗಳಿದ್ರು ಸಹ ನಾವು ಕಡಲೆಗೆ ಗೊಬ್ಬರ ಕೊಟ್ಟರೆ ಬಹಳ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಪೂರಕವಾಗಿ ನಾವು ಬೀಜೋಪಚಾರ ಅಂದ್ರೆ ರೈಜೋಬಿಯಂ ಅಂತಕ್ಕಂಥ ಒಂದು ಅಣುಜೀವಿ ಗೊಬ್ಬರ ಇದೆ. ಸೊ ಅದು ಕೂಡ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಅಂತ ಇದೆ. ಸೊ ಅಲ್ಲಿನೂ ಕೂಡ ಅದು ಸಿಗುತ್ತೆ 180 ರೂಪಾಯಿಗೆ ಒಂದು ಕೆಜಿ. ಸೊ ಅದನ್ನ ನಾವು 1 ಎಕರೆಗೆ ಬೇಕಾಗಿರ್ತಕ್ಕಂಥ ರೈಜೋಬಿಯಂ ಅನ್ನ 2 ಕೆಜಿ ಬೆಲ್ಲವನ್ನ ಪಾನಕ ಮಾಡಿಕೊಂಡು, ಸೊ ರೈಜೋಬಿಯಂ ಅನ್ನ ಮಿಕ್ಸ್ ಮಾಡಿಕೊಂಡು ಬೀಜಕ್ಕೆ ಸ್ವಲ್ಪ ಅಂದ್ರೆ ನಾವು ಉಣ್ಣು ಪಂಚಮಿನಲ್ಲಿ ಉಂಡಿ ಕಟ್ತಿರ್ತೇವೆ ಆ ತರ ಅಂಟಾದಂಗಾಗಿ, ಸೊ ಅದನ್ನ ಸ್ವಲ್ಪ ಆರಿದ ಮೇಲೆ ಅಂದ್ರೆ ಪೂರ್ತಿ ಆರಿದ ಮೇಲೆ ಗಟ್ಟಿ ಆಗ್ಬಿಡ್ತದೆ, ಸ್ವಲ್ಪ ತಿಳಿ ಜಾಸ್ತಿ ಇರಬೇಕು ಅಂದ್ರೆ ನಮ್ಮ ಪಾನಕಕ್ಕಿಂತ ಸ್ವಲ್ಪ ತಿಳಿ ಇರಬೇಕು, ಸ್ವಲ್ಪ ಆರ್ಬೇಕು. ಅದನ್ನ ಸ್ವಲ್ಪ ಬೀಜೋಪಚಾರ ಮಾಡಿ ರಾತ್ರಿ ಎಲ್ಲ ನೆರಳಲ್ಲೆಲ್ಲ ಅದನ್ನ ಕಡ್ಲೆಯನ್ನ ಒಣಗಿಸ್ಬೇಕು, ಅಂದ್ರೆ ರೈಜೋಬಿಯಂ ಬೀಜೋಪಚಾರ ಮಾಡಿದ ಮೇಲೆ ರಾತ್ರಿ ನೆರಳಲ್ಲಿ ಅದನ್ನು ಒಣಗಿಸಿ ಬೆಳಗ್ಗೆ ಮಿತನೆ ಮಾಡೋದ್ರಿಂದ, ಅಂದ್ರೆ ರೈತರು ಪ್ರಶ್ನೆ ಕೇಳ್ತಾರೆ, ಸರ್ ನಾವು ರೈಜೋಬಿಯಂ ಮಾಡ್ಬೇಕು, ಟ್ರೈಕೋಡರ್ಮನು ಮಾಡ್ಬೇಕು, ಸುಡೋಮನಸನ್ನು ಮಾಡ್ಬೇಕು ಅಂತೇಳಿ ಪ್ರಶ್ನೆ ಬರ್ತಾರೆ. ಅವಾಗ ಮೊದಲು ರೈಜೋಬಿಯಂ ಬೀಜೋಪಚಾರ ಮಾಡಿಕೊಂಡು ಟ್ರೈಕೋಡರ್ಮ ಮತ್ತು ಸುಡೋಮನಸನ ಬೀಜೋಪಚಾರ ಮಾಡಿಕೊಂಡು ನಾವು ಬಿತ್ತನೆ ಮಾಡೋದ್ರಿಂದ, ಸೊ ಒಂದು ನಟೆ ರೋಗ, ಬಾಡು ರೋಗ ಅಥವಾ ಬೇರು ಕೊಳೆ ರೋಗವನ್ನ ಹತೋಟಿ ಮಾಡಬಹುದು. ಎರಡನೇದು ವಾತಾವರಣದಲ್ಲಿ ಇರತಕ್ಕಂಥ ಸಾರಜನಕವನ್ನ ಎಕರೆಗೆ ನಾವು ಸುಮಾರು 25 ಕೆಜಿಯಷ್ಟು ಸ್ಥಿರಕರಿಸಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಇನ್ನ ಮುಖ್ಯವಾದಂಥದ್ದು ಬಿತ್ತನೆ ಮಾಡತಕ್ಕಂತ ಪದ್ಧತಿ, ತಾವು ಈಗಾಗಲೇ ಹೇಳಿದ್ರೆ ಹಸಿಯನ್ನ ಮಾಡಿ ಸ್ವಲ್ಪ ಭೂಮಿ ಹದವಾದ ಮೇಲೆ ಬಿತ್ತನೆ ಮಾಡೋದು ಒಳ್ಳೆದಂತಕ್ಕಂತ ವಿಚಾರ. ಈಗ ಒಣಬೇಸಾಯದಲ್ಲಿ ಸಾಕಷ್ಟು ಏನೇನೋ ಸಮಸ್ಯೆಗಳು ಬರ್ತವೆ, ಹಸಿ ಕೊರತೆ ಇರುತ್ತೆ, ಬೀಜಗಳ ಒಂದು ಹಾರ್ಡ್ನಿಂಗ್ ಮಾಡೋದು ಅಂತ ಹೇಳ್ತಾರೆ, ಜೊತೆಗೆ ಬೀಜವನ್ನ ಉಪಚಾರ ಮಾಡಿ ನೀರಲ್ಲಿ ಇಟ್ಟು ಬಿತ್ತಬೇಕು. ಹೌದು ಸರ್, ಹೌದು ಸರ್. ಹೇಗೆ ಹೇಳ್ತಿರ್ತಾವು ಸರ್? ಅದು ಕೂಡ ಒಣ ಬೇಸಾಯದಲ್ಲಿ ತಾವು ಹೇಳಿರ್ತಕ್ಕಂಥದ್ದು ಬಹಳ ಸೂಕ್ತವಾಗಿರ್ತಕ್ಕಂಥ ಸಲಹೆ ಸರ್. ಯಾಕಂತಂದ್ರೆ ಒಣ ಬೇಸಾಯದಲ್ಲಿ ತಾವು ಹೇಳಿದಂಗೆ ತೇವಾಂಶದ ಕೊರತೆ ಇರ್ತಕ್ಕಂಥದ್ದು, ಆಮೇಲೆ ನಮಗೆ ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡ್ಬೇಕು ಅಂದಿರ್ತೀವಿ ಅವಾಗ ಮಳೆ ಬರೋದಿಲ್ಲ, ಆಮೇಲೆ ತಾವು ಹೇಳಿದಂಗೆ ತೇವಾಂಶದ ಕೊರತೆನೂ ಕೂಡ ಇರುತ್ತೆ. ಆದ್ರೆ ಇರ್ತಕ್ಕಂಥ ತೇವಾಂಶವನ್ನ ಬಳಸ್ಕೊಂಡು ನಾವು ಬೀಜೋಪಚಾರವನ್ನು ಮಾಡಿಕೊಂಡು, ಅಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಇರುತ್ತೆ, ಸೊ ಅದನ್ನು ಬೀಜೋಪಚಾರ ಮಾಡಬಹುದು. ಇಲ್ಲ ಗೋಮೂತ್ರ ಅಂತಕ್ಕಂಥದ್ದು ಸಿಗುತ್ತೆ, ಬಹಳಷ್ಟು ಜನರು ಸಾವಯವ ಕೃಷಿ ಮಾಡ್ತಕ್ಕಂಥವ್ರಿಗೆ ಇದು ಚಿರಪರಿಚಿತ ಇದೆ. ಎಲ್ಲೆಲ್ಲಿ ತಮ್ಮ ಮನೆಯಲ್ಲಿ ಆಕಳುಗಳಿರ್ತವೆ ಅಂಥದನ್ನು ಗೋಮೂತ್ರ 20 ml ಪ್ರತಿ ಲೀಟರ್ ನೀರು ಹಾಕೊಂಡು ಅದನ್ನು ಬೀಜೋಪಚಾರ ಮಾಡ್ಕೊಂಡು, ಅಂದ್ರೆ ನಾವು 2% ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಬೀಜೋಪಚಾರ ಮಾಡೋದ್ರಿಂದ ಅಂದ್ರೆ ಬೀಜವನ್ನ ಕಠಿಣಗೊಳಿಸುವಿಕೆ ಅಂತ ಕರಿತೀವಿ, ಅಂದ್ರೆ ಸೀಡ್ ಹಾರ್ಡ್ನಿಂಗ್ ಅಂತ ಕರಿತೀವಿ. ಆ ಸೀಡ್ ಹಾರ್ಡ್ನಿಂಗ್ ಮಾಡಿ ಬಿತ್ತನೆ ಮಾಡೋದ್ರಿಂದ, ಸೊ ಅಕಸ್ಮಾತ್ ಏನಾದರೂ ಹೊಲದಲ್ಲಿ ತೇವಾಂಶ ಕಮ್ಮಿ ಇತ್ತು, ನಂತರ ಸ್ವಲ್ಪ ಮಳೆ ಬಂತು ಅಂದ್ರೆ, ಸೊ ಬೀಜದ ಮೊಳಕೆಯ ಪ್ರಮಾಣ ಒಂದು ಚೆನ್ನಾಗಿರುತ್ತೆ ಸರ್. ಇನ್ನ ರೈತರಿಗೆ ಮುಖ್ಯವಾಗಿ ರಾಸಾಯನಿಕ ಗೊಬ್ಬರಗಳು, ಬಹಳಷ್ಟು ಜನ ರೈತರು ರಾಸಾಯನಿಕ ಗೊಬ್ಬರ ಒಂದಿಷ್ಟು ಮಂದಿ ಹಾಕ್ತಾರೆ, ಒಂದಿಷ್ಟು ಮಂದಿ ಹಾಕೋದಿಲ್ಲ. ಇಲ್ಲಿ ಯಾವ ರೀತಿ ಶಿಫಾರಸು ಮಾಡಿದ್ದಾರೆ? ರಾಸಾಯನಿಕ ಗೊಬ್ಬರ ಕೊಡೋದಾದ್ರೆ ಬಿತ್ತನೆ ಮಾಡುವಾಗ ಕೊಡ್ಬೇಕಂತ ಹೇಳ್ತೀರೋ ಅಥವಾ ಆಮೇಲೆ ಕೊಡೋದು ಒಳ್ಳೇದಂತೀರೋ? ಈಗ ರೈತರು ಯಾಕ್ರಿ ಗೊಬ್ಬರ ಹಾಕಿಲ್ಲ ಅಂದ್ರೆ, ಇಲ್ಲ ಸರ್ ಆಮೇಲೆ ಕೊಡ್ಬೇಕಂತ ಮಾಡ್ತೀವಿ, ನಾವು ಯೂಸ್ವಲಿ ಬಿತ್ತನೆ ಆದ್ಮೇಲೆ ಆಮೇಲೆ ಕೊಟ್ಬಿಡ್ತೀವಿ ಸರ್ ಕುಂಟಿ ಹೊಡೆಯುವಾಗ ಅಂತ ಹೇಳ್ತಾರೆ. ಸೊ ಇದು ಬಹಳಷ್ಟು ಜನರು ರೈತರಲ್ಲಿ ತಾವು ಕೂಡ ನೋಡಿದ್ರಿ ಸರ್, ಮತ್ತೆ ತಮ್ಮ ಅನುಭವ ಇರತಕ್ಕಂಥ ರೈತರು ಕೂಡ ತಮ್ಮ ಆಕಾಶವಾಣಿ ಕೇಂದ್ರದಲ್ಲಿ ಬಂದು ಅನೇಕ ತಾವು ಸಂದರ್ಶನವನ್ನು ಕೂಡ ಮಾತಾಡ್ತೀರಾ, ರೈತರು ಕೂಡ ಹೇಳ್ತಿರ್ತಾರೆ. ಬಟ್ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಅಂದ್ರೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಒಂದು ಶಿಫಾರಸಿನ ಪ್ರಕಾರ ಬಿತ್ತುವಾಗ ಗೊಬ್ಬರ ಕೊಡೋದು ಒಳ್ಳೇದು. ಅಂದ್ರೆ ಅದರಲ್ಲಿ ವಿಶೇಷವಾಗಿ ನಾವು ಈ ದ್ವಿದಳ ಧಾನ್ಯಗಳಿಗೆ ಬರೀ ಕೇವಲ ಸಾರಜನಕ ಮತ್ತು ರಂಜಕ ಬೇಕಾಗಿರುತ್ತೆ, ಯಾಕಂದ್ರೆ ಪೊಟ್ಯಾಶ್ ಬೇಕಾಗೋದಿಲ್ಲ. ಯಾಕೆ ಪೊಟ್ಯಾಶ್ ಬೇಕಾಗೋದಿಲ್ಲ ಅಂತಂದ್ರೆ, ಸಾಮಾನ್ಯವಾಗಿ ನಮ್ಮ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಅಥವಾ ಈ ಒಂದು ರಾಯಚೂರು ಇರ್ಬೋದು ಅಥವಾ ಕೊಪ್ಪಳ ಇರ್ಬೋದು ಗಂಗಾವತಿ ಇರ್ಬೋದು ಇಂಥದ್ದಲ್ಲೆಲ್ಲ ದೇವದುರ್ಗ ಇರ್ಬೋದು ಜೇವರ್ಗಿ ಇರ್ಬೋದು ಇಂದು ಕಲಬುರ್ಗಿ ಬೀದರ್ ಇರ್ತಕ್ಕಂಥ ಏನು ಕ್ಷೇತ್ರ ಇದೆ, ಆದಷ್ಟು ಸುಮಾರು 60%ನಷ್ಟು ನಮ್ಮ ಒಂದು ಕಪ್ಪು ಭೂಮಿ ಇರೋದ್ರಿಂದ, ಸೊ ಅದರಲ್ಲಿ ಪೊಟ್ಯಾಷನ ಅಂಶ ಜಾಸ್ತಿ ಇರುತ್ತೆ, ಹಾಗಾಗಿ ನಾವು ಪೊಟ್ಯಾಷನ ಹಾಕೋದು ಬೇಕಾಗಿಲ್ಲ. ಸರ್ವೇ ಸಾಮಾನ್ಯವಾಗಿ ನಾವು ನೋಡಿದಾಗ ದ್ವಿದಳ ಧಾನ್ಯಗಳಿಗೆ ಪೊಟ್ಯಾಶ್ ಬೇಕಾಗಿಲ್ಲ, ಅದಕ್ಕೆ ಬೇಕಾಗಿರ್ತದೆ. ಅದು ಪ್ರಾರಂಭ ಹಂತದಲ್ಲಿ ಮಾತ್ರ ದ್ವಿದಳ ಧಾನ್ಯಗಳಿಗೆ ಸಾರಜನಕ ಬೇಕಾಗುತ್ತೆ, ಮತ್ತೆ ಫಾಸ್ಫರಸ್ ಕೂಡ ಬೇಕಾಗುತ್ತೆ. ಫಾಸ್ಫರಸ್ ಕೊಡೋದ್ರಿಂದ ಆ ಬೇರುಗಳು ಪ್ಲಸ್ ಕಾಂಡಗಳು ಮತ್ತು ಕಾಯಿಗಳ ಒಂದು ಗಾತ್ರ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ನಾವು ಫಾಸ್ಫರಸ್ ಅನ್ನ ಅಂದ್ರೆ ಎಕರೆಗೆ ಸುಮಾರು 10 ಕೆಜಿ ಸಾರಜನಕ ಮತ್ತು 20 ಕೆಜಿ ರಂಜಕವನ್ನು ಕೊಡ್ತೀವಿ. ಅಂದ್ರೆ 1 ಎಕರೆಗೆ 1 ಚೀಲ DAP ಕೊಟ್ಟರಾಯ್ತು. ಅಂದ್ರೆ DAP ಎಷ್ಟು ಇರುತ್ತೆ ಅಂತಂದ್ರೆ, 1 ಚೀಲದಲ್ಲಿ 9 ಕೆಜಿ ಸಾರಜನಕ ಇರುತ್ತೆ, 23 ಕೆಜಿ ರಂಜಕ ಇರುತ್ತೆ, ಅಂದ್ರೆ 1 ಚೀಲ DAP. ಸೊ 1 ಚೀಲ DAP ಕೊಟ್ಬಿಟ್ರೆ ನಾವು ಶಿಫಾರಸು ಮಾಡಿ 1 ಎಕರೆಗೆ ಸಾಕಷ್ಟು ಆಗ್ಬಿಡ್ತದೆ. ಸೊ ಅದಕ್ಕೆ ಬಿತ್ತುವಾಗ ಅಂದ್ರೆ ಸಂಯುಕ್ತ ಕೂರ್ಗಿ ಅಂತೇಳಿ ನಾನು ಏನು ಪ್ರಾರಂಭ ಹಂತದಲ್ಲಿ ಹೇಳಿದ್ನಲ್ಲ, ಸೊ ಸಂಯುಕ್ತ ಕೂರ್ಗಿನಲ್ಲಿ ಮೊದಲೇದು ಬಾಕ್ಸ್ ನಲ್ಲಿ ಗೊಬ್ಬರ ಹಾಕಿ ಅಥವಾ ಈ ಕೈಯಿಂದನು ಕೂರ್ಗಿ ಬಟ್ಲದಿಂದನೂ ಕೂಡ ಬಿತ್ತಿರ್ತಾರೆ ರೈತರು ಬಹಳಷ್ಟು. ಸೊ ಅದರಲ್ಲಿ 1 ಬಟ್ಲ ಗೊಬ್ಬರ 1 ಬಟ್ಲ ಬೀಜದಲ್ಲಿ ಬಿತ್ತನೆ ಮಾಡಿದ್ರು ಕೂಡ ಒಳ್ಳೇದು ಸರ್. ತಾವ್ ಹೇಳ್ದಂಗೆ ಇನ್ನೊಂದು ರೈತರು ಬಿತ್ತಿದ ಮೇಲೆ ಗೊಬ್ಬರ ಕೊಡಬೇಕು ಅಂತ ಅಂತಿರ್ತಾರೆ. ಅಕಸ್ಮಾತ್ ಕೊಡೋದಿದ್ರೆ ಏನಿದ್ರು ಕಡಲೆ ಹುಟ್ಟಿ 10-15 ದಿವಸದೊಳಗನೆ, ಅಂದ್ರೆ ಪ್ರಥಮ ಹಂತದಲ್ಲಿ ಏನು ಅಂತರ್ ಬೇಸಾಯ ಮಾಡ್ತಾರೆ, ಆ ಅಂತರ್ ಬೇಸಾಯ ಮಾಡ್ತಕ್ಕಂತ ಸಂದರ್ಭದಲ್ಲಿ ಗೊಬ್ಬರವನ್ನ ಎರಚಿ ಅಂದ್ರೆ ಸಾಲುಗಳ ಮಧ್ಯೆ ಕಡಲೆ ಮೇಲೆ ಬೀಳಬಾರದು ಸರ್. ಕಡಲೆ ಮೇಲೆ ಗೊಬ್ಬರ ಬಿತ್ತು ಅಂತಂದ್ರೆ ಎಲೆಗಳು ಸುಡ್ತಾವ್ ಸರ್. ಸೊ ಹಾಗಾಗಿ ಸಾಲುಗಳ ಮಧ್ಯೆ ಗೊಬ್ಬರ ಹಾಕೋದು ಸ್ವಲ್ಪ ಇದು ಕಷ್ಟ ಆಗತ್ತೆ, ಆದಷ್ಟು ಬಿತ್ತನೆ ಸಮಯದಲ್ಲಿ ಕೊಟ್ರೆ ಒಳ್ಳೇದು. ಇನ್ನ ಬಿತ್ತನೆ ಮಾಡ್ತಾರೆ ರೈತರು ಎಲ್ಲ ಚೆನ್ನಾಗಿ ಆಗತ್ತೆ, ಆದ್ರೆ ಬಿತ್ತನೆ ಮಾಡಿದ್ಮೇಲೆ ಚೆನ್ನಾಗಿ ಒಳ್ಳೆ ರೀತಿಯಿಂದ ಕಳೆಗಳು ಬಂದ್ಬಿಡ್ತವೆ. ಹೌದು ಸರ್. ಆಮೇಲೆ ಕೆಲವೊಂದು ಜನ ರೈತರು, ಇಲ್ಲ ಸರ್ ಕಡಲೆ ಬಿತ್ತಿದೀವಿ ಮಳೆ ಆತು ಮೇಲೆ ಚೆನ್ನಾಗಿ ನಾಟಿಗೆ ಆಯ್ತು ಎಲ್ಲ ಆಯ್ತು, ಆದ್ರೆ ಕಳೆ ಯಾವುದೋ ಕಡಲೆ ಯಾವುದೋ ಗೊತ್ತಾಗ್ತಾ ಇಲ್ಲ ನಮಗೆ ಅಂತ. ಇದು ಇದು ಬಹಳ ಬಹಳಷ್ಟು ನಾವು ಮತ್ತೆ ಏನ್ ಮಾಡಿ ಸರ್, ನಾವು ತೆಗೆದು ಹರಿಗೆ ಬಿಟ್ಟಿವಿ ಅದನ್ನ, ಹರಿಗೆ ಆಮೇಲೆ ಹಸಿ ಹೋಗ್ಬಿಡ್ತು, ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ, ಕುಸಿಬಿ ಬಿತ್ತಿದ್ವಿ ಅದನ್ನ ಬಿತ್ತಿದ್ವಿ ಅಂತ ಹೇಳ್ತಾರೆ. ಹೌದು ಸರ್. ಇದು ಸರ್ವೇ ಸಾಮಾನ್ಯವಾಗಿ ಬಹಳಷ್ಟು ರೈತರ ಹೊಲದಲ್ಲಿ ನಾವು ನೋಡ್ತಕ್ಕಂತ ಒಂದು ಸಂಗತಿಯಾಗಿದೆ ಸರ್. ಸೊ ತಮಗೂ ಕೂಡ ಈಗ ಬಹಳಷ್ಟು ಜನ ರೈತರು ಹೇಳ್ತಿರ್ತಾರೆ, ಪ್ರಶ್ನೆಗಳನ್ನು ಕೂಡ ಕೇಳ್ತಿರ್ತಾರೆ. ಆದಷ್ಟು ಬಿತ್ತಿದ ದಿವಸ ಮರು ದಿವಸ ಅಂದ್ರೆ ಕಳೆಗಳು ಬರಬಾರ್ದು ಅಂತ ಅಂದ್ರೆ ಬಿತ್ತಿದ ದಿವಸ ಅಥವಾ ಮರು ದಿವಸ ಅಂದ್ರೆ ಪೆಂಡೆಮಿತಲಿನ್ 30 EC ಅಂತ ಕಳೆನಾಶಕ ಇದೆ, ಬಿತ್ತಿದ ದಿವಸ ಮರು ದಿವಸ. ಮತ್ತು ಇದನ್ನ ಸಿಂಪರಣೆ ಮಾಡಬೇಕು ಅಂದ್ರೆ ಹೊಲದಲ್ಲಿ ಸಾಕಷ್ಟು ತೇವಾಂಶ ಇರಬೇಕು. ಸೊ ಅದು 1 ಎಕರೆಗೆ 1 ಕಾಲ್ ಲೀಟರ್ ಅಂದ್ರೆ 1250 ml ಅನ್ನ 400 ಲೀಟರ್ ನೀರಿನಲ್ಲಿ ಸೇರಿಸಿ ಹೊಡಿಬೇಕು ಸರ್, ಬಿತ್ತಿದ ದಿವಸ ತೊಂಬರ್ ದಿವಸ. ಬಹಳಷ್ಟು ಜನ ನಾವ್ ಏನ್ ಮಾಡ್ಬಿಡ್ತಾರ ಅಂದ್ರೆ ರೈತರು, ಸರ್ ನಾನು 5 ಟ್ಯಾಂಕ್ ಅನ್ನ ಹೊಡ್ಕೊಂಡ್ ಬಂದ್ಬಿಟ್ಟೆ ಕಳೆನಾಶಕನ ಅಂತಾರೆ. ಸೊ 10-ಅಲ್ಲಿ 10 ಹಾರದಲ್ಲಿ ಹಾರ್ತೇವೆ ಅಂತದ್ನಾಗ ಎಲ್ಲಿ ಕಳೆನಾಶಕ ಬೀಳುತ್ತೆ ಅಲ್ಲಿ ಕಳೆಗಳು ಹುಟ್ಟೋದಿಲ್ಲ, ಎಲ್ಲಿ ಸಿಂಪರಣ ದ್ರಾವಣ ಬಿದ್ದಿರೋದಿಲ್ಲ ಅಲ್ಲಿ ಕಳೆಗಳು ಹುಟ್ಟತವೆ. ಆದಷ್ಟು ರೈತರಲ್ಲಿ ನಾನೊಂದು ಮನವಿ ಮಾಡ್ಕೊಳ್ಳೋದೇನಂದ್ರೆ 1 ಎಕರೆಗೆ ಕನಿಷ್ಠ ಅಂದ್ರೂ 300-400 ಲೀಟರ್ ನೀರ್ ಹೋಗ್ಬೇಕಾಗುತ್ತೆ. ಅದ್ರ ಜೊತೆಗೆ 1 ಕಾಲ್ ಲೀಟರ್ ಪೆಂಡೆ ಮಿತಲ 30 EC ಮಾಡ್ಬೇಕಂತ. ಇಲ್ಲಪ್ಪ ನನ್ನ ಹೊಲ ಬಿತ್ತುವಾಗ ಹಸಿ ಇರೋದಿಲ್ಲ, ಹಸಿ ಇಲ್ಲ, ಆದ್ರೂ ನಾನು ಬಿತ್ತೀನಿ, ಏನೋ ಒಂದು ಒಂದು ವಾರದಲ್ಲಿ ಮಳೆ ಆಗ್ಬೋದು ಅಂತ ಹೇಳಿ ಬಹಳಷ್ಟು ಜನ, ಅಥವಾ 15 ದಿವಸದಲ್ಲಿ ಮಳೆ ಆಗ್ಬೋದು ಅಂತ ಹೇಳಿ ಅಂದ್ಕೊಂಡು ಬಿತ್ತಿರ್ತಾರೆ ಸರ್ ಒಣ ಹೊಲದಲ್ಲಿ. ಅಂತ ಸಂದರ್ಭದಲ್ಲಿ ಪೆಂಡೆ ಮಿತಲಿನ 38.7 CS ಅಂತ ಇದೆ ಸರ್. ಪೆಂಡೆಮಿತಲಿನ್ 38.7 CS ಅಂದ್ರೆ ಸ್ಟಾಂಪ್ ಎಕ್ಸ್ಟ್ರಾ ಅಂತ ಕರಿತೀವಿ ನಾವು, ಟ್ರೇಡ್ ನೇಮ್ ಅನ್ನ ಹೇಳಬಾರ್ದು, ಆದ್ರೂ ಕೂಡ ರೈತರಿಗೆ ಅರ್ಥ ಆಗ್ಲಿ ಅಂತ ಹೇಳಿ. ಸೊ ಪೆಂಡೆಮಿತಲಿನ್ 38.7 CS ಇದೆ, 1 ಎಕರೆಗೆ 700 ml ಬೇಕಾಗುತ್ತೆ ಸರ್. ಅದು ಕೂಡ 300-400 ಲೀಟರ್ ನೀರಿನಲ್ಲಿ ಸೇರಿಸ್ಕೊಂಡು ಹೊಲ ಒಣಗಿದ್ರು ಸಹ ಒಣದಿದ್ರು ಕೂಡ ಬಿತ್ತಿದ ಮೇಲೆ ಅದನ್ನ ಹೊಡೆದ್ರೆ ಯಾವಾಗ ಹೊಲ ಹಸಿ ಆಗುತ್ತೆ ಅವಾಗ ಇದು ಕಳೆನಾಶಕ ಕೆಲಸ ಮಾಡುತ್ತೆ, ಕಳೆಗಳು ಹುಟ್ಟೋದಿಲ್ಲ ಸರ್. ಆಮೇಲೆ ಇನ್ನೊಂದು ಏನು ಅಂದ್ರೆ ಕಳೆಗಳು ಹುಟ್ಟಿದ ಮೇಲೆ ಅಂದ್ರೆ ಕಡಲೆನಲ್ಲಿ, ಈಗ ಕಡಲೆ ಬಿತ್ತಿರ್ತಾರ ತಾವು ಕೇಳಿದ ಪ್ರಶ್ನೆಗೆ, ಕಡಲೆ ಹುಟ್ಟುತ್ತೆ ಕಡಲೆ ಜೊತೆಗೆ ಕಳೆಗಳು ಹುಡುತ್ತವೆ, ಅವಾಗ ಅದನ್ನ ಕಳೆಯನ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅಂತೇಳಿ ಕಳೆನಾಶಕಗಳನ್ನ ಹುಡ್ಕೊಂಡು ಹೋಗ್ತಿರ್ತಾರೆ. ಅವಾಗ ನಮಗೆ ಕ್ರಿಜಲೋಪಾಪಿಥೈಲ್ ಅಂತ ಇದೆ, ಅಂದ್ರೆ ಏಜಿಲ್ ಅಂತ ಕರಿತೀವಿ ನಾವು, ಏಜಿಲ್ ಅಥವಾ ಟರ್ಗಾ ಸೂಪರ್ ಅಥವಾ ವಿಪ್ ಸೂಪರ್ ಅಂತ ಕಳೆ ಬರುತ್ತೆ, ಕಳೆನಾಶಕ ಬರುತ್ತೆ. ಅದನ್ನ ಈಗ ಏಜಿಲ್ ಆದ್ರೆ ಎಕರೆಗೆ 250 ml ಅಂದ್ರೆ ಕಾಲ್ ಲೀಟರ್, 1 ಎಕರೆಗೆ 200-250 ಲೀಟರ್ ನೀರಿನಲ್ಲಿ ಸೇರಿಸ್ಕೊಂಡು ಕಡಲೆನಲ್ಲಿ ಹೊಡೆದ್ರು ಸಹ ಕಡಲೆಗೆ ಏನೂ ಆಗೋದಿಲ್ಲ, ಹುಲ್ಲು ಮಾತ್ರ ಕಂಟ್ರೋಲ್ ಆಗುತ್ತೆ. ಆಗಲೇ ಹುಲ್ಲಿಗೆ ಹೊಡಿಬೇಕು, ಹುಲ್ಲಿಗೆ ಹೊಡಿಬೇಕು. ಆದ್ರೆ ಇದು ನಾವು ಸಾಲು ಹತ್ರ ಹತ್ರ ಇರೋದ್ರಿಂದ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅವಾಗ ಏನು ಕಡಲೆಗೆ ಬಿದ್ರು ಏನೋ ಸಮಸ್ಯೆ ಆಗಲ್ಲ, ಅದನ್ನ ಹೊಡಿಬಹುದು. ಇನ್ನ ಮುಖ್ಯವಾದಂತದ್ದು ಒಣಬೇಸದಲ್ಲಿ ರೈತರು ಕೆಲವೊಂದು ಕಡಲೆಯಲ್ಲಿ ಅಂತರ ಬೆಳೆಗಳನ್ನ ಬೆಳೀತಾರೆ. ತಾವು ತಜ್ಞರಾಗಿ ಯಾವ ರೀತಿ ಕಡಲೆಯಲ್ಲಿ ಅಂತರ ಬೆಳೆ ಪದ್ಧತಿಯನ್ನು ಅನುಸರಿಸಬಹುದು, ಇಲ್ಲಿ ಯಾವ್ಯಾವ ಬೆಳೆಗಳನ್ನ ಅಂತರ ಬೆಳೆಯಾಗಿ ಬೆಳಿಬಹುದು ಕಡಲೆ ಬೆಳೆಯಲ್ಲಿ? ಸರ್, ಸರ್ವೇ ಸಾಮಾನ್ಯವಾಗಿ ನಾವು ಕಪ್ಪು ಜಮೀನು ಆಗಿದ್ರೆ ತೇವಾಂಶ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಾವು ಕಡಲೆ ಜೊತೆಗೆ ಇವಾಗ ಕುಸುಬಿಯನ್ನ ಬಿತ್ತನೆ ಮಾಡಬಹುದು. ಅಂದ್ರೆ 1-4 ಸಾಲು ಕಡಲೆ, 1 ಸಾಲು ಕುಸುಬಿ, ಅಥವಾ 8 ಸಾಲು ಕಡಲೆ, 1-2 ಸಾಲು ಅಂದ್ರೆ ಜೋಡಿ ಸಾಲು ಅಂತ ಕರಿತೀವಿ ನಾವು ಕುಸುಬಿಯನ್ನ, 2 ಸಾಲು ಕುಸುಬಿ, 8 ಸಾಲು ಕಡಲೆ ಬಿತ್ತಬಹುದು, ಅಥವಾ 4 ಸಾಲು ಕಡಲೆ, 1 ಸಾಲು ಕುಸುಬಿಯನ್ನ ಬಿತ್ತನೆ ಮಾಡೋದು. ಇದಲ್ದೇನೆ ಬಿಳಿ ಜೋಳದ ಜೊತೆಗೆ ಕಡಲೆ ಬಿತ್ತನೆ ಮಾಡ್ತಾರೆ. ಕಡಲೆಯಲ್ಲಿ ಜೋಳ ಕುಡಿಸ್ಬಿಡ್ತೀವಿ ಸರ್ ಅಂತ ಹೇಳ್ತಾರೆ. ಸರ್, ಅದು ಬಹಳ ಒಳ್ಳೇದು. ಕಡಲೆ ಜೊತೆಗೆ ಸುಮಾರು 20 ಗ್ರಾಮ್ 1 ಎಕರೆಗೆ ಜೋಳ ಕುಡಿಸ್ಬಿಟ್ಟು ಏನಕ್ಕೆ ಸರ್, ಬಹಳ ಜೋಳನು ಹಾಕತ್ತೆ ನಮ್ಗೆ ಕಡಲೆನೂ ಬರ್ತದೆ ಅಂತ ಹೇಳ್ತಾರೆ. ಅದು ಒಳ್ಳೇದೇ ಸರ್, ಒಳ್ಳೇದೇ ಸರ್. ಆದ್ರೆ ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಶಿಫಾರಸಿನಂತೆ ಅಂತಂದ್ರೆ, ನಾವೀಗ ಕಡಲೆ ಜೊತೆಗೆ ಜೋಳ ಅಥವಾ ಸೂರ್ಯಪಾನವನ್ನ ಮಿಶ್ರಣ ಮಾಡಿ ಬಿತ್ತನೆ ಮಾಡುವ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ, ಕಡಲಿನಲ್ಲಿ ಸಾಕಷ್ಟು ಬಾಲುಳ ಅಂತ ಬರುತ್ತೆ, ಅಥವಾ ಕಾಯಿ ಕೊರಕ ಹುಳ ಅಂತ ಬರುತ್ತೆ, ಅಥವಾ ಎಲೆ ತಿನ್ನ ಹುಳ ಅಂತ ಬರುತ್ತೆ. ಸೊ ಅದನ್ನ ಆಕರ್ಷಣೆ, ಅದನ್ನ ಹಕ್ಕಿಗಳನ್ನ ಆಕರ್ಷಣೆ ಮಾಡ್ಲಿಕ್ಕೆ ನಾವು ಸೂರ್ಯಪಾನ ಮತ್ತು ಬಿಳಿಜಾಳವನ್ನ ಮಿಕ್ಸ್ ಮಾಡಿ, ಅಂದ್ರೆ 1 ಎಕರೆಗೆ 25 kg ಕಡಲೆ ಬೀಜ ಆಯ್ತಂದ್ರೆ 20 ಗ್ರಾಮ್ ಬಿಳಿಜಾಳ ಮತ್ತು 20 ಗ್ರಾಮ್ ಸೂರ್ಯಪಾನವನ್ನ ಮಿಕ್ಸ್ ಮಾಡ್ಕೊಂಡು ಬಿತ್ತನೆ ಮಾಡೋದ್ರಿಂದ ಆ ಹಕ್ಕಿಗಳಿಗೆ ಆಶ್ರಯ ಗಿಡಗಳಾಗಿ ಬೆಳೀತಾವ. ಅಂದ್ರೆ ಒಂದು ಹಕ್ಕಿಗಳು ನಾವು ಅಲ್ಲಿ ಕೂರ್ತವೆ, ಅಲ್ಲಿ ಏನಾದ್ರೂ ಹುಳ ಆಡ್ತಿದ್ವು ಅಂದ್ರೆ ಕಡಲೆ ಮೇಲೆ ಅವು ಅದನ್ನ ಹೋಗಿ ತಿಂತಾವ. ಅದ್ರ ಜೊತೆಗೆ ಮಂಡಕ್ಕಿಯನ್ನು ಕೂಡ ನಾವು ಎಕರೆಗೆ 10 kg ಅಂತೆ ನಾವು ಮಂಡಕ್ಕಿಯನ್ನು ಎರಚಬಹುದು. ಅಂದ್ರೆ ಚುರುಮುರಿ ಅಥವಾ ಮಂಡಕ್ಕಿ, ಸೊ ಒಗ್ಗರಣೆ ಮಿರ್ಜಿ ಮಾಡ್ತಾರಲ್ಲ ಅಂತ ಮಂಡಕ್ಕಿನ ಕೂಡ ನಾವು ಕಡಲೆ ಹೊಲದಲ್ಲಿ ಎರಚೋದ್ರಿಂದ ಸೊ ಹಕ್ಕಿಗಳು ಬಂದು ಅವನ್ನ ತಿಂದು ತಿನ್ಕಂತಾನೆ ಅವನ್ನ. ಆದ್ರೆ ದಯವಿಟ್ಟು ರೈತರು ಏನು ಅಂತ ಕೀಟನಾಶಕ ಹೊಡೆದಾಗ ಮಂಡಕ್ಕಿಯನ್ನು ಉಗ್ಗಬಾರ್ದು ಸರ್. ಯಾಕೆಂದ್ರೆ ಹಕ್ಕಿಗಳು ಬಂದು ಆ ಮಂಡಕ್ಕಿ ಕೀಟನಾಶಕ ತಲುಪಿತ್ತು ಅಂತಂದ್ರೆ ಹಕ್ಕಿಗಳು ಬಂದು ತಿಂದ್ರೆ ಹಕ್ಕಿಗಳು ಸತ್ತೋಗ್ಬಿಡ್ತಾವ. ಸೊ ಅದು ಒಂದು ನೋಡ್ಬೇಕು. ಆಮೇಲೆ ತಾವು ಕೇಳಿದ ಪ್ರಶ್ನೆಗೆ ಕಡಲೆ ಜೊತೆಗೆ ಕುಸುಬಿಯನ್ನ ಬಿತ್ತನೆ ಮಾಡ್ಬೋದು, ಅಗಸಿಯನ್ನ ಬಿತ್ತನೆ ಮಾಡ್ಬೋದು, ಜೋಳವನ್ನ ಬಿತ್ತನೆ ಮಾಡ್ಬೋದು, ಸೂರ್ಯಪಾನವನ್ನ ಬಿತ್ತನೆ ಮಾಡ್ಬೋದು. ಈ ರೀತಿಯಾಗಿ ನಾವು ಒಂದು ಶಿಫಾರಸು ಮಾಡಿರ್ತಕ್ಕಂತ ಅಂತರದಲ್ಲಿ ತಾವು ಹೇಳಿದಂಗೆ ಅಂತರ ಬೆಳೆಯಾಗಿ ಕೂಡ ನಾವು ಬೆಳೆಯೋದ್ರಿಂದ ಅಧಿಕ ಇಳುವರಿಯನ್ನು ಪಡೆಯೋದ್ರ ಜೊತೆಗೆ ನಮಗೆ ಲಾಭನೂ ಕೂಡ ಪಡ್ಕೊಳ್ಬಹುದು. ಅಂದ್ರೆ ಈ ಭಾಗದಲ್ಲಿ ನೋಡ್ತಾ ಇರ್ತೀವಿ ರೈತರು ಇಡೀ ಕಡಲೆಯನ್ನ ಬೆಳೀತಾರೆ, ಯಾವುದು ಬೆಳೆ ಹಾಕಿರೋದಿಲ್ಲ ಕಡಲೆಯಲ್ಲಿ. ಇದು ಹೇಗೆ ಸೂಕ್ತ ಅಂತಿರೋದ್ರ ಜೊತೆ ಏನಾದರೂ ಅಲ್ಲೊಂದು ಸಾಲು ಇಲ್ಲೊಂದು ಸಾಲು ಜೋಳ ಇರ್ಬೋದು, ಕುಸುಬೆ ಇರ್ಬೋದು, ಅಥವಾ ನೀವು ಹೇಳಿದಂಗೆ ಅಗಸೆ ಇರ್ಬೋದು, ಅಂತವ ಹಾಕುದು ಒಳ್ಳೇದಂತೀರ ಹೇಗೆ ಸರ್? ಇದು ಬಹಳ ಒಳ್ಳೇದು ಸರ್. ಬಹಳಷ್ಟು ಜನ ರೈತರು ಏನ್ ಮಾಡ್ಬಿಡ್ತಾರೆ, ಬರೀ ಇಡೀ ಕಡಲೆ ಹಾಕಿಬಿಡ್ತಾರೆ ನೋಡುವಾಗ. ಕಡಲೆ ಅದ್ರಲ್ಲಿ ಒಂದು ಬೇರೆ ಯಾವುದು ಬೆಳೆ ಇರೋದಿಲ್ಲ. ಹೌದು ಸರ್. ಬಹಳಷ್ಟು ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಕಡಲೆ ಜೊತೆಗೆ ಏನಾರ ಮಿಕ್ಸ್ ಮಾಡಿದ್ರೆ ಕಡಲೆ ಇಳುವರಿ ಕಮ್ಮಿ ಆಗುತ್ತಾ ಅಂತೇಳಿ ಅವರಲ್ಲಿ ಪ್ರಶ್ನೆ ಇರುತ್ತೆ. ಬಟ್ ಆದ್ರೆ ತಾವ್ ಹೇಳ್ದಂಗೆ ಕಡಲೆ ಜೊತೆ ಬಿಳಿಜಾಳಾಗ್ಲಿ, ಅಗಸಿ ಆಗ್ಲಿ, ಕುಸುಬೆ ಆಗ್ಲಿ, ಅಥವಾ ಸೂರ್ಯಪಾನ ಆಗ್ಲಿ, ಇಂಥವನ್ನ ನವಣೆನೂ ಕೂಡ ಬಿತ್ತನೆ ಮಾಡ್ಬೋದು ಸರ್, ಸಜ್ಜೆನೂ ಕೂಡ ಬಿತ್ತನೆ ಮಾಡ್ಬೋದು. ಸೊ ಇಂಥವನ್ನ ಶಿಫಾರಸು ಮಾಡಿರ್ತಕ್ಕಂತ ಅಂತರದಲ್ಲಿ ಸರ್ ನಾವು ಬಿತ್ತನೆ ಮಾಡ್ಬಿಟ್ರೆ ನಾಲ್ಕು ತಾಳಿನ ಕೂರ್ಗೆ ಇತ್ತಂದ್ರೆ ಮೂರು ತಾಳು ಕಡಲೆಯನ್ನು ಬಿತ್ತಬೇಕು, ಒಂದು ತಾಳನ್ನ ಸೂರ್ಯಪಾನ ಬಿತ್ತಬೇಕು, ಅಥವಾ ಅಗಸಿ ಬಿತ್ತಬೇಕು, ಅಥವಾ ಕುಸುಬೆ ಬಿತ್ತಬೇಕು. ಈ ರೀತಿಯಾಗಿ ನಾವು ಮಾಡಿದ್ವಿ ಅಂತಂದ್ರೆ ನಮಗೆ ಈ ಕಡಲೆ ಜೊತೆಗೆ ಹುಳ ಹತೋಟಿ ಮಾಡೋದ್ರ ಜೊತೆಗೆ ನಮಗೆ ಇದು ಅಡಿಷನಲ್ ಆಗಿ ಅಂದ್ರೆ ನಮಗೆ ಇಳುವರಿ ಕೂಡ ಬರುತ್ತೆ ಸರ್. ಇನ್ನ ಅಂತರ್ ಬೇಸಾಯದ ಬಗ್ಗೆ, ಕಡಲೆಯಲ್ಲಿ ಅಂತರ್ ಬೇಸಾಯ ಮಾಡ್ಬೇಕಾಗತ್ತೆ, ಎಡೆ ಕುಂಟೆ ಹೊಡೆಯೋದು ಬಹಳ ಮುಖ್ಯ, ಕಳೆಗಳ ನಿರ್ವಹಣೆನು ಅಷ್ಟೇ ಮುಖ್ಯವಾಗಿರುತ್ತೆ. ಇಲ್ಲಿ ಕುಡಿಚಿ ಊಟದು ಅಂತ ಮಾಡ್ತಾರೆ, ಅಂತರ್ ಬೇಸಾಯ ಮಾಡ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತಾರೆ ರೈತರಿಗೆ? ತಾವು ಕೇಳಿದ್ದು ಎರಡು ಪ್ರಶ್ನೆ, ಒಂದು ಕುಡಿಚಿ ಊಟದು, ಎರಡನೇದು ಅಂತರ್ ಬೇಸಾಯ. ಸೊ ಅಂತರ್ ಬೇಸಾಯ ಅಂತಂದ್ರೆ ಈ ಹುಳಿ ಬರೋದಕ್ಕಿಂತ ಮೊದ್ಲೇನೆ ಅಂದ್ರೆ ನಾವು ಕಡಲೆ ಹುಟ್ಟಿದ 25-30 ದಿವಸಕ್ಕೆ ಹುಳಿ ಬರುತ್ತೆ ಸರ್. ಯಾರಾದ್ರೂ ಕಾಲಲ್ಲಿ ಸ್ವಲ್ಪ ಗಾಯ ಇತ್ತು ಅಥವಾ ಏನಾದ್ರೂ ರಕ್ತ ಬಂದಿತ್ತು ಅಂದ್ರೆ ಕಡಲೆ ಹೊಲದಲ್ಲಿ ಓಡಾಡಿದ ಕೂಡಲೇ ಚುರ್ರ ಅಂತ ಉರಿಯುತ್ತೆ. ಸೊ ಅದು ನಮಗೆ ಹುಳಿ ಬಂದಿದೆ ಅಂತ. ಸೊ ಅದ್ರ ಒಳಗನೆ ಅಂದ್ರೆ 30 ದಿವಸಕ್ಕೆ ಕಡಲೆ ಪೂರ್ತಿ ಹೊಲವನ್ನೆಲ್ಲ ಆವರಿಸ್ಕೊಂಡು ಬಿಡುತ್ತೆ. ಅದ್ರ ಒಳಗೆ ಒಂದು 8-10 ದಿವಸಕ್ಕೆ ಒಂದ್ಸರಿ ಅಂತರ ಬೇಸಾಯ ಮಾಡಿದ್ರೆ ಅಂದ್ರೆ ಜಂತು ಕುಂಟಿ ಹೊಡೆಯೋದಾಗ್ಲಿ ಅಥವಾ ಸಣ್ಣ ಕುಂಟಿಗಳನ್ನ ಹೊಡೆಯೋದ ಎತ್ತಿನ ಚಾಲಿತ, ಇಲ್ಲ ನನ್ನ ಸಣ್ಣ ರೈತ ಇದ್ದೀನಿ 1 ಎಕರೆ ಇದೆ ಅಂದ್ರೆ ಸೈಕಲ್ ಕುಂಟಿಗಳು ಬಂದವೆ, ಇಲ್ಲ ಕೋನೋವೀಡರ್ ಅಂತ ಬಂದಿದಾವೆ, ಅವುಗಳಿಂದ ನಾವು ಹೊಡೆಯೋದ್ರಿಂದ ಆ ಒಂದು ಕಡ್ಲಿಯ ಎದೆಗೆ ಮಣ್ಣು ಇರುತ್ತೆ ಸಾಲಿಗೆ ಸಾಲಿಗೆ ಮಣ್ಣು ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಟೊಂಗಿಗಳು ಜಾಸ್ತಿ ಬರ್ತವೆ. ಆಮೇಲೆ ಹೊಲದಲ್ಲಿರ್ತಕ್ಕಂತ ತೇವಾಂಶವನ್ನ ನಾವು ಸಂರಕ್ಷಣೆ ಮಾಡ್ಕೊಳ್ಬಹುದು. ಹಾಗಾಗಿ ಅಂತರ್ ಬೇಸಾಯವನ್ನ ಮಾಡ್ತಕ್ಕಂಥದ್ರಿಂದ ಒಂದು ತೇವಾಂಶವನ್ನ ಕಾಪಾಡ್ಕೊಳ್ಬಹುದು, ಎರಡನೇದು ಕಳೆಗಳನ್ನ ಹತೋಟಿ ಮಾಡ್ಕೊಳ್ಬಹುದು, ಮೂರನೇದು ಹೊಲದಲ್ಲಿ ಏನಾದ್ರೂ ಬೇಸಿಗೆ ಇತ್ತು ಅಂದ್ರೆ ಬಿಸಿಲು ಬಿತ್ತು ಅಂತಂದ್ರೆ ಬಿರುಕು ಬಿಟ್ಟಿರ್ತವೆ, ಅವುಗಳನ್ನು ಕೂಡ ನಾವು ಮುಚ್ಚಿ ನಾವು ತೇವಾಂಶವನ್ನ ಅವೇ ಆಗೋದನ್ನ ಕೂಡ ತಡೆಗಟ್ಟಬಹುದು ಸರ್. ಇನ್ನ ಕುಡಿ ಚೂಟದ ಬಗ್ಗೆ ಹೇಳ್ತೀರಿ, ಕೆಲವೊಂದು ಜನ ರೈತರು ಬಿತ್ತನೆ ಮಾಡಿದ ಒಂದು 30 ದಿವಸಕ್ಕೆಲ್ಲ ಕುಡಿ ಚೂಟಿ ಪಲ್ಸ್ ಮ್ಯಾಜಿಕ್ ಅನ್ನು ಹೊಡೆತಿರ್ತಾರೆ. ಹಾ, ಭಾರಿ ಒಳ್ಳೇದು ಸರ್, ಎರಡೂ ಕೂಡ ಭಾರಿ ಒಳ್ಳೇದು ತಾವು ಹೇಳಿದಂಗೆ. ಸೊ ಕಡಲೆನಲ್ಲಿ ನಾವು ಬಿತ್ತಿದ 30-35 ದಿವಸಕ್ಕೆ ನಾವು ಕುಡಿ ಚೂಟ್ಬೇಕಾಗತ್ತೆ ಸರ್. ಬಹಳಷ್ಟು ಜನ ಕುಡಿ ಚೂಟೋದು, ಬಹಳಷ್ಟು ಲೇಬರ್ ಹೋಗ್ತಾರೆ ಅಂತ ಹೇಳ್ತಾರೆ, ಕೃಷಿ ಕಾರ್ಮಿಕರು ಹೋಗ್ತಾರೆ ಅಂತ ಹೇಳ್ತಾರೆ. ಬಟ್ ಸಣ್ಣ ರೈತರು ಇರ್ತಾರೆ, 1 ಎಕರೆ 2 ಎಕರೆ 3 ಎಕರೆ ಇರ್ತಕ್ಕಂಥ ರೈತರು, 1 ಎಕರೆಗೆ 4 ಜನ ಬೇಕಾಗತ್ತೆ ಸರ್ ಕುಡಿ ಚೂಟ್ಲಿಕ್ಕೆ. ಸೊ ಕುಡಿ ಚೂಟೋದ್ರಿಂದ ಏನು ಒಂದು ನಮಗೆ ಲಾಭ ಇದೆ ಅಂತಂದ್ರೆ, ಸಾಮಾನ್ಯವಾಗಿ ಕಡಲಿನಲ್ಲಿ ಕಾಯ್ತಿರ್ತಕ್ಕಂಥ ಅಥವಾ ಎಲೆ ತಿಂತಕ್ಕಂಥ ಹುಳುಗಳು ಮೊಟ್ಟೆಗಳನ್ನ ಇಡ್ತವೆ ಚಿಗುರಿನಲ್ಲಿ. ಸೊ ಅವಾಗ ಕುಡಿ ಚೂಟದಾಗೆ ಆ ಮೊಟ್ಟೆಗಳು ನಾಶ ಮಾಡ್ತವೆ, ಇಡಕ್ಕೆ ಜಾಗ ಸಿಗೋದಿಲ್ಲ. ಎರಡನೇದು, ಆ ಕುಡಿ ಚೂಟಿದ ಹುಳ ಇರಲಿಲ್ಲ ಅಂತ ಇಟ್ಕೊಳ್ಳೋ, ಮೊಟ್ಟೆ ಇಟ್ಟಿಲ್ಲ ಅಂತ ಅನ್ಕೊಳ್ಳೋಣ, ಕುಡಿ ಚೂಟದಾಗೆ ಅದನ್ನ ಪಲ್ಯಾಗಿ ಕೂಡ ನಾವು ಬಳಸ್ಕೊಳ್ಬಹುದು. ಬಿಳಿಜಾಳದ ಜೊತೆಗೆ ಕಡ್ಲಿ ಸೊಪ್ಪಿನ ಪಲ್ಯ ಅಂತ ಕರಿತೀವಿ ನಾವು. ಸೊ ಈಗ ಧಾರವಾಡ, ಗದಗ್, ಬೆಳಗಾಂ ಕಡೆ ಎಲ್ಲ ಇದನ್ನ ಬಹಳ ಪಲ್ಯ ಮಾಡ್ತಿರ್ತಾರೆ ಸರ್. ಬಂತಂದ್ರೆ ತಾವು ಹೇಳ್ದಂಗೆ ಮಾರುಕಟ್ಟೆನಲ್ಲಿ ನಾವು ಇಟ್ಕೊಂಡು ಕಡಲೆ ಸೊಪ್ಪು ಅಂತ ಮಾರ್ಬಿಟ್ರೆ ಬಹಳಷ್ಟು ಈ ನೌಕರಿಗಾರಿಗೆ ಅಥವಾ ಈ ಬಿಸ್ನೆಸ್ ಮ್ಯಾನ್ ಗಳಿಗೆ ಅದು ಗೊತ್ತಿರೋದಿಲ್ಲ. ಸೊ ಅದನ್ನ ಪಲ್ಯ ಮಾಡ್ಕೊಂಡು ತಿಂತಂತವು, ಬೆಳ್ಳುಳ್ಳಿ ಪ್ಲಸ್ ಗುರಳ್ ಪುಡಿ ಹಾಕಿ ಅದನ್ನ ಒಗ್ಗರಣೆ ಕೊಟ್ಬಿಟ್ರೆ ಬಹಳ ತುಂಬಾ ಟೇಸ್ಟ್ ಇರುತ್ತೆ ಸರ್ ಆ ಕುಡಿ ಚೂಟ. ಎರಡನೇದು ಕುಡಿ ಚೂಟೋದ್ರಿಂದ, ಮೂರನೇದು ಏನ್ ಲಾಭ ಅಂತಂದ್ರೆ, ಟೆಂಗಿಗಳು ಅಂದ್ರೆ ಮರಿಗಳು ಜಾಸ್ತಿ ಬೆಳಿತಾವೆ ಅಂದ್ರೆ ಬ್ರಾಂಚಸ್, ಟಿಸಿಲುಗಳು ಜಾಸ್ತಿ ಬರ್ತಾವ ಸರ್. ಟಿಸಿಲುಗಳು ಜಾಸ್ತಿ ಬಂದಂಗೆಲ್ಲ ಏನಾಗುತ್ತೆ, ಸೊ ಕಡ್ಲಿ ಎತ್ತರ ಬೆಳೆಯೋದಿಲ್ಲ, ಟಿಸಿಲುಗಳು ಬರ್ತವೆ, ಅವಾಗ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗತ್ತೆ. ಸೊ ಇದು ಅದನ್ನ ಎರಡು ಸಾರಿ ಮಾಡೋದು ಒಳ್ಳೇದು. ಎರಡು ಸಲ ಮಾಡ ಅಂದ್ರೆ 30-35 ದಿವಸಕ್ಕೆ ಒಂದ್ಸರಿ, ಆಮೇಲೆ 40-45 ದಿವಸದ ಅಂತರದಲ್ಲಿ 45 ದಿವಸದೊಳಗೆ ಎರಡು ಸರಿ ನಾವು ಕುಡಿಚಿಡು. ಅಸಾಧ್ಯವಾದ್ರೆ ಒಂದೇ ಸರಿ ಕುಡಿಚಿ ಹುಟ್ಟಿದ್ರೆ ಒಳ್ಳೇದು ಸರ್. ಈಗ ಪಲ್ಸ್ ಮ್ಯಾಜಿಕ್ ಅನ್ನು ಹೊಡೆದ್ ಯಾವಾಗ ಎಷ್ಟನೇ ದಿವಸಕ್ಕೆ ಹೊಡೆಯದಂತ? ಸೊ ಇದು ಕೂಡ ಬಹಳ ಒಳ್ಳೇದು ಸರ್. ಬಹಳಷ್ಟು ಜನ ನಮ್ಮಲ್ಲಿ ಕೃಷಿ ವಿಜ್ಞಾನಗಳ ಪಲ್ಸ್ ಮ್ಯಾಜಿಕ್ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸದ್ಯಕ್ಕೆ ರೈತರು ಬಂದ್ ಬಂದು ಒಯ್ತಾ ಇದಾರೆ. ಸೊ ಸಾಕಷ್ಟು ಪ್ರಮಾಣದಲ್ಲಿ ಅಕಸ್ಮಾತ್ ಅಲ್ಲಿ ತಾವು ಬಂದಾಗ ಸಿಗಲಿಲ್ಲ ಅಂತಂದ್ರು ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿನಲ್ಲಿ ಡಾಕ್ಟರ್ ರಾಚಪ್ಪ ಅಂತ ಇದಾರೆ, ಅವ್ರನ್ನ ಸಂಪರ್ಕ ಮಾಡಿಬಿಟ್ರೆ ಸಾಕಷ್ಟು ಪಲ್ಸ್ ಮ್ಯಾಜಿಕ್ ನಮಗೆ ಸಿಗುತ್ತೆ. ಸೊ ಅದನ್ನ ಪಲ್ಸ್ ಮ್ಯಾಜಿಕ್ ಅನ್ನ ಹೂ ಆಡೋ ಹಂತದಲ್ಲಿ ಅಂದ್ರೆ ಹೂ ಆಡ್ತಕ್ಕಂಥ ಸಂದರ್ಭದಲ್ಲಿ ಪಲ್ಸ್ ಮ್ಯಾಜಿಕ್ ಅನ್ನ ನಾವು ಹೊಡೆಯೋದ್ರಿಂದ ಹೂಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಆಮೇಲೆ ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಸೊ ಅದನ್ನ ಜಾಸ್ತಿ ಹೊಡೆದ್ಬಿಟ್ರೆ ಕಡ್ಲೆ ಸುಟ್ಟೋಗ್ಬಿಡ್ತದೆ. ಅಂದ್ರೆ ಅದಕ್ಕೆ ಕಡ್ಲಿ ಮ್ಯಾಜಿಕ್ ಅಂತಾನೆ ಮಾಡಿದ್ದಾರೆ ಇವಾಗ. ಪಲ್ಸ್ ಮ್ಯಾಜಿಕ್ ಅಂದ್ರೆ ತೊಗರಿಗೆ ಅಥವಾ ಬೇರೆ ಇದಕ್ಕೆ ನಾವು ದ್ವಿದಳ ಧಾನ್ಯಗಳು ಹೊಡಿತೀವಿ. ಇವಾಗ ಇತ್ತೀಚಿನ ದಿನಗಳಲ್ಲಿ ಕಡ್ಲೆಗಾಗಿನ ಕಡ್ಲಿ ಮ್ಯಾಜಿಕ್ ಅಂತಾನೆ ಕೂಡ ಮಾಡ್ತಾ ಇದಾರೆ. ಸೊ ಅದನ್ನು ಕೂಡ ನಾವು ಸ್ಪ್ರೇ ಮಾಡಬಹುದು ಸರ್. ಈಗ ಕಡಲೆ ಬೆಳೆ ಬಹಳಷ್ಟು ಚಲೋ ಬಂದಿದೆ ಸರ್ ನಮ್ದು, ಬಹಳಷ್ಟು ಹೂಬಿಡ್ತು, ಆದ್ರೆ ಹೂ ಉದುರ್ತಾ ಇದೆ, ಬಹಳಷ್ಟು ಹೂ ಆಗಿದೆ ಸರ್ ಅಂತ ಹೇಳ್ತಿರ್ತಾರೆ, ಹೂ ಉದುರ್ತಾ ಇದೆ ಅಂತ ಹೇಳ್ತಿರ್ತಾರೆ. ಸೊ ಇದು ಒಂದು ಕಾರಣ ಏನು ಅಂತಂದ್ರೆ ಸರ್, ಹೊಲದಲ್ಲಿ ಏನಾದ್ರೂ ತೇವಾಂಶ ಜಾಸ್ತಿ ಇದ್ರು ಉದುರುತ್ತೆ, ತೇವಾಂಶ ಕಮ್ಮಿ ಆದ್ರೂ ಕೂಡ ಉದುರುತ್ತೆ. ಸೊ ಇದನ್ನ ಮೋಡದ ವಾತಾವರಣ ಇದ್ರು ಕೂಡ ಕಡಲೆಯ ಹೂಗಳು ಬಹಳ ಉದುರುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಾವು ಪ್ಲಾನ್ ಆಫ್ ಎಕ್ಸ್ ಅಂದ್ರೆ ನ್ಯಾಪ್ಥಲಿನ್ ಅಸ್ಟಿಕ್ ಆಸಿಡ್ ಅಂತ ಕರಿತೀವಿ ನಾವು. ಸೊ ಅದನ್ನ ಒಂದು 100 ಲೀಟರ್ ನೀರಿಗೆ ನಾವು 100 ಲೀಟರ್ ನೀರಿಗೆ 2-4 ml ಅನ್ನ ಹಾಕೊಂಡು ಸಿಂಪಡಣೆ ಮಾಡ್ತೀವಿ. ಈಗ ಬಹಳಷ್ಟು ಜನ ಏನ್ ಮಾಡ್ಬಿಡ್ತಾರೆ ಸರ್, ಅದನ್ನ ನ್ಯಾಪ್ಥಲಿನ್ ಅಸ್ಟಿಕ್ ಆಸಿಡ್ ಅಥವಾ ಪ್ಲಾನ್ ಆಫ್ ಎಕ್ಸ್ ಹೊಡೆದ್ವಿ ಅಂದ್ರೆ ಬಹಳಷ್ಟು ಇಳುವರಿ ಬರುತ್ತೆ ಅಂತ ಹೇಳಿ ಆಸೆ ಪಟ್ಕೊಂಡು ಜಾಸ್ತಿ ಹೊಡೆದ್ ಬಿಡ್ತಾರೆ. ಅವಾಗೆಲ್ಲ ಕುಡಿ ಎಲ್ಲ ಕರರ್ ಆಗಿ ಸುಟ್ಟು ಬಿಡುತ್ತೆ ಸರ್. ಸೊ ಹಾಗಾಗಿ ನಾವು ಶಿಫಾರಸು ಮಾಡಿರ್ತಕ್ಕಂಥದ್ದು 0.2 ml ಅಥವಾ 4-5 ml ಒಂದು 100 ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಒಳ್ಳೆಯ ಒಂದು ಇಳುವರಿಯನ್ನ ಮತ್ತು ಹೂ ಉದುರ್ತಕ್ಕಂಥದ್ದನ್ನು ತಡೆಗಟ್ಟಬಹುದು, ಮತ್ತು ಕಾಯಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಹೂವಿನ ಪ್ರಮಾಣ ಜಾಸ್ತಿ ಆಗುತ್ತೆ ಸರ್, ನಮಗೆ ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ. 2 ಸರಿ ಸಿಂಪಡಣೆ ಮಾಡ್ಬೇಕು ಸರ್ 15 ದಿವಸದ ಅಂತರದಲ್ಲಿ. ಒಂದು ಪ್ರಮುಖವಾದದ್ದು ಇನ್ನೇನು ನೀರಾವರಿ ಬಗ್ಗೆ, ರೈತರು ಬಹಳಷ್ಟು ಕಡಲೆ ಬೆಳೆಯನ್ನ ಹಾನಿ ಮಾಡ್ಕೊಂಡದನ್ನ ನಾವೆಲ್ಲ ನೋಡಿದ್ದೇವೆ. ನೀರು ಹಾಸ್ಬಿಡ್ತಾರೆ, ನೀರು ಬೇಯಿಸಿ ಬಿಟ್ಬಿಡ್ತಾರೆ, ಕಡಲೆ ಬೆಳೆ ಆಮೇಲೆ ಒಣಗಿ ಹೋಗ್ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ತಾವು ತಜ್ಞರಾಗಿ ಏನು ಹೇಳ್ತೀರಿ ರೈತರಿಗೆ, ಯಾಕೆ ನೀರು ಮಾಡಬೇಕು, ನೀರಾವರಿ ಮಾಡಬೇಕು, ಏನೋ ಬಹಳಷ್ಟು ಅವಶ್ಯಕತೆ ಇದ್ರೆ ಮಾಡಬೇಕು ನೀರಾವರಿ? ಹೌದು ಸರ್. ಏನು ಹೇಳ್ತೀರಿ ತಾವು ಸರ್? ಈಗ ಕಡಲೆನಲ್ಲಿ ನನ್ನ ಒಂದು ಅನುಭವದ ಪ್ರಕಾರ ಸುಮಾರು ನಾನೊಂದು 20 ವರ್ಷದಿಂದನೂ ಕೂಡ ಈ ಮೆಕ್ಕೆಜೋಳ ಕಡಲೆ ವಿವಿಧ ಬೆಳೆಗಳಲ್ಲಿ ಸಂಶೋಧನೆ ಮಾಡ್ಕೊಂಡು ಬರ್ತಾ ಇದ್ದೇನೆ. ಬಟ್ ಏನು ಅಂತಂದ್ರೆ ಕಡಲೆನಲ್ಲಿ ದಯವಿಟ್ಟು ನೀರು ಹಾಸೋದಿದ್ರೆ, ಅಂದ್ರೆ ಹೊಲ ಒಣಗಿತ್ತು ಅಂತಂದ್ರೆ ಕಡಲೆ ಹುಟ್ಟಿದ 25ನೇ ದಿವಸದೊಳಗೆ ಅಂದ್ರೆ ಅವಾಗ ಹುಳಿ ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದ್ರ ಒಳಗೆ 1 ಸರಿ ಮಾತ್ರ ನೀರನ್ನ ಹಾಸ್ಬೋದು. ಸೊ 2-3 ಸರಿ ನೀರು ಹಾಸ್ರಿ ಅಂತ ನೀರ್ ನಿಲ್ಬಾರ್ದು. ಅದು ಭತ್ತದ ಗದ್ದೆ 0 ಲೆವೆಲ್ ಆಗಿತ್ತಂದ್ರೆ ದಯವಿಟ್ಟು ನೀರ್ ಬಿಡಬಾರ್ದು. ಸೊ 1 ಸರಿ ನೀರ್ ಬಿಟ್ವಿ ಅಂತಂದ್ರೆ ಇಡೀ ಇದ್ದಕ್ಕಿದ್ದಂಗೆ ಕಡ್ಲಿ 4 ದಿವಸದಲ್ಲೇ ಹಳದಿಯಾಗಿ ಎಲ್ಲಾ ಸತ್ತೋಗ್ಬಿಡ್ತದೆ ಸರ್. ಸೊ ಅದು ಒಂದೇ ಒಂದು ಏಕ ಬೇರೆ ತಾಯಿ ಬೇರೆ ಇರೋದ್ರಿಂದ ಅದಕ್ಕೆ ತುಂತುರು ಬೇರೆಗಳು ಇರೋದಿಲ್ಲ. ಸೊ ಲ್ಯಾಟ್ರಲ್ ಬೇರ್ಸ್ ಅಂತ ಕರಿತೀವಿ, ಅದು ಇರೋದಿಲ್ಲ ಸರ್. ನೇರವಾದ ಒಂದು ತಾಯಿ ಬೇರ್ ಇರೋದ್ರಿಂದ ನೀರ್ ಜಾಸ್ತಿ ಆಡ್ತು ಅಂದ್ರೆ ಗಾಳಿ ಆಡದೆ ಇರತಕ್ಕಂಥ ಅನ್ಏರೋಬಿಕ್ ಕಂಡೀಷನ್ ಕ್ರಿಯೇಟ್ ಆಗುತ್ತೆ. ಸೊ ಅವಾಗ ಕಡ್ಲಿಗಳು ಇದಕ್ಕಿದ್ದಂಗೆ ಸಹಾಯ ಕತ್ಬಿಡ್ತದೆ. ಸೊ ಅವಾಗ ಏನು ಮಾಡ್ಲಿಕ್ಕೂ ಆಗೋದಿಲ್ಲ. ಆದಷ್ಟು ರೈತರು ನೀರು ಹೊಲ ಹಸಿ ಇತ್ತು ಅಂದ್ರೆ ನೀರು ಹಾಸೋದು ಬೇಕಾಗಿಲ್ಲ. ಇನ್ನೇನಪ್ಪ ಅನಿವಾರ್ಯ, ಹೊಲ ಒಣಗ್ತಾ ಇದೆ, ಕಡ್ಲಿಗೆ ನೀರು ಕೊಡಲೇಬೇಕು ಅಂತಂದಾಗೆ ತೆಳ್ಳಗೆ ತಾವು ಹೇಳ್ದಂಗೆ ಅದು ಸ್ಲೋಪ್ ಇತ್ತು ಅಂದ್ರೆ ಇಳಿಜಾರು ಇತ್ತಂದ್ರೆ ಮಾತ್ರ ತೆಳ್ಳಗೆ ನೀರು 25 ದಿವಸದೊಳಗೆ 1 ಸರಿ ನೀರು ಕೊಡ್ಬೇಕು ಸರ್. ಕೊನೆಯದಾಗಿ ಏನ್ ಹೇಳ್ತೀರಿ, ಈ ಸಲ ಸಾಕಷ್ಟು ಕ್ಷೇತ್ರ ಜಾಸ್ತಿ ಆಗುವ ಸಾಧ್ಯತೆ ಇದೆ ರಾಯಚೂರು ಜಿಲ್ಲೆಯಲ್ಲಿ, ಕಡಲೆ ಕ್ಷೇತ್ರ. ರೈತರಿಗೆ ಕೊನೆಯ ತಮ್ಮ ಒಂದು ಸಂದೇಶ ಏನು ಕಡಲೆ ಬೆಳೆಗೆ ಸಂಬಂಧ? ಸೊ ಆದಷ್ಟು ರೈತರು ಕಡಲೆ ಬೀಜವನ್ನ ತೆಗೆದುಕೊಳ್ಳುವಾಗ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಇರ್ಬೋದು ಅಥವಾ ತಮ್ಮ ಸುತ್ತಮುತ್ತಲು ಇರತಕ್ಕಂತ ರೈತ ಸಂಪರ್ಕ ಕೇಂದ್ರಗಳಿರ್ಬೋದು, ಬೀಜಗಳನ್ನ ರಸೀದಿಯನ್ನ ಪಡ್ಕೊಂಡು ತೆಗೆದುಕೊಳ್ಳೋದು ಒಳ್ಳೇದು. ಎರಡನೇದು ಈ ಕ್ಷೇತ್ರಕ್ಕೆ ಶಿಫಾರಸು ಮಾಡಿರ್ತಕ್ಕಂಥ ಕಡಲೆ ಬೀಜಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು. ಮೂರನೇದು ಬೇರೆ ಬೇರೆ ರಾಜ್ಯದಿಂದ ಬೀಜವನ್ನ ತೆಗೆದುಕೊಂಡು ಬಂದು ಬಿತ್ತನೆ ಮಾಡ್ತಾರೆ, ಅದರದ್ದು ಏನು ಅಂತ ಗೊತ್ತಿರೋದಿಲ್ಲ. ಸೊ ಈಗ ಅಂಥದನ್ನ ಬಿಟ್ಟು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬೀಜ ತೆಗೆದು ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ಕೃಷಿ ಇಲಾಖೆಗಳಿರ್ಬೋದು ಇಂಥದ್ರಲ್ಲಿ ಬೀಜ ತೆಗೆದುಕೊಳ್ಬೇಕು, ಮತ್ತು ಸೂಕ್ತ ಸಮಯದಲ್ಲಿ ಕಡಲೆಯನ್ನು ಬಿತ್ತನೆ ಮಾಡಬೇಕು, ಮತ್ತು ನೀರನ್ನು ಒಂದೇ ಸರಿ ನೀರು ಹಾಸಿ ಒಂದು ವೈಜ್ಞಾನಿಕ ರೀತಿಯಲ್ಲಿ ಕಡಲೆಯನ್ನು ಬೆಳೆದ್ರೆ ತಾವು ರೈತರು ಹೆಚ್ಚಿನ ಇಳುವರಿ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಆ ಎಕರೆಗೆ 8-10 ಕ್ವಿಂಟಲ್, ಯಾಕೆಂದ್ರೆ ಒಬ್ಬೊಬ್ಬ ಬಹಳ ಸುಧಾರಿತ ರೈತರು ನನ್ನ ಅನುಭವದ ಪ್ರಕಾರ 10-12 ಕ್ವಿಂಟಲ್ ಇಳುವರಿಯನ್ನು ಕೂಡ ಪಡೆದಿದ್ದಾರೆ. ಅಂದ್ರೆ ಎಕರೆಗೆ 35 ಕೆಜಿಯನ್ನ ಬಿತ್ತನೆ ಮಾಡಿದಾಗ ಅದರಲ್ಲೇನೆ ನಾವು ಏರುಮಡಿ ಪದ್ಧತಿ ಅಂತ ಕರಿತೀವಿ ಸರ್. ಅಲ್ಲ, ಬಹಳಷ್ಟು 35 ಕೆಜಿ ರೈತರು ಏನ್ ಮಾಡ್ತಾರೆ, ಬಹಳಷ್ಟು ಬೀಜ ರೇಟ್ ಜಾಸ್ತಿ ಹಾಕಿಬಿಟ್ಟು ದಟ್ಟಂಗ್ ಬಿತ್ತು ಬಿಡ್ತಾರೆ. ಅಷ್ಟು ಬಹಳ ಬಿತ್ತಬಾರದು, 30-30 ಕೆಜಿ ಒಳಗನೆ ಒಂದ್ ಎಕರೆಗೆ ಬಿತ್ತನೆ ಮಾಡೋದು ಒಳ್ಳೇದು ಸರ್. ಆಮೇಲೆ ಏರುಮಡಿ ಮಾಡಬೇಕು. ಏರುಮಡಿ ಅಂತೇಳಿ ಈಗಾಗ್ಲೇ ಟ್ರ್ಯಾಕ್ಟರ್ ಚಾಲಿತ ಏರುಮಡಿ ಮಾಡ್ತಕ್ಕಂತ ಒಂದು ಯಂತ್ರೋಪಕರಣ ಬಂದಿದೆ. ಸೊ ಅದನ್ನ ಮಾಡಿಕೊಂಡು ಅಂದ್ರೆ 4 ಸಾಲ ಆದ್ಮೇಲೆ ಒಂದು ಸಣ್ಣ ಕಾಲುವೆ ಮಾಡುತ್ತೆ, ಮತ್ತೆ ಪಕ್ಕದಲ್ಲಿ ಒಂದು ಮಡಿ ಮಾಡುತ್ತೆ, ಅದರಲ್ಲಿ 4 ಸಾಲ ಬಿತ್ತದು, ಮತ್ತೆ ಪಕ್ಕದಲ್ಲಿ ಮಡಿ ಮಾಡುತ್ತೆ. ಸೊ ಆತರ ಕಡಲೆ ಮಾಡಿದ್ರೆ ಎಕರೆಗೆ 10-11 ಕ್ವಿಂಟಲ್ ಅನ್ನ ಖಂಡಿತವಾಗಿ ಇಳುವರಿಯನ್ನ ಪಡ್ಕೊಳ್ಬಹುದು. ಒಳ್ಳೆಯದು ಡಾಕ್ಟರ್ ಬಸವನಪ್ಪರು, ಇದುವರೆಗೆ ಕಡಲೆ ಬೇಸಾಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ರೈತರಿಗೆ ನೀಡಿದರೆ ರೈತ ಬಾಂಧವರು ಇಂಥ ವಿಚಾರವನ್ನು ಗಮನಿಸಿ ಒಳ್ಳೆ ರೀತಿಯಿಂದ ಕಡಲೆ ಬೇಸಾಯವನ್ನು ಮಾಡಲಿಕ್ಕೆ ಮುಂದಾಗಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡಿದ್ದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಿಮ್ಮ ಫೋನ್ ಸಂಖ್ಯೆ ನಮ್ಮ ಹೇಳ್ಬಿಡಿ ರೈತರಿಗೆ. ಸೊ ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಂಎ ಅಂತೇಳಿ. ಸೊ ಇಲ್ಲೇ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ತಾವೇನಾದರೂ ಹೊಲಕ್ಕೆ ಹೋದಾಗ ಭಾಳಷ್ಟು ಪ್ರಶ್ನೆಗಳು ಬರ್ತಿರ್ತವೆ. ಅಂಥ ಪ್ರಶ್ನೆಗಳು ಬಂದಾಗ ಕಡಲೆ ಅಷ್ಟೇ ಅಲ್ಲ, ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೇ ಪ್ರಶ್ನೆಗಳಿದ್ದರೂ ಕೂಡ ನನಗೆ ತಿಳಿದದ್ದನ್ನು ತಮಗೆ ಹಂಚಿಕೊಳ್ಳಿಕ್ಕೆ ನಾನು ಸದಾ ಸಿದ್ಧನಿರ್ತೀನಿ. ನನ್ನನ್ನು ಸಂಪರ್ಕಿಸುವ ದೂರವಾಣಿ ಸಂಖ್ಯೆ 8076567995 ಅಂದ್ರೆ ಬಹಳಷ್ಟು ಜನ ಸರ್ ನೀವು ಇಂಗ್ಲಿಷ್ ನಲ್ಲೇ ಹೇಳ್ಬಿಡ್ರಿ ಅಂತ ಹೇಳ್ತಿರ್ತಾರೆ. 8073567995. ಒಳ್ಳೆ ಸರ್, ಮಾಹಿತಿ ನೀಡಿದಕ್ಕೆ ಧನ್ಯವಾದ ತಮಗೆ. ತುಂಬಾ ಥ್ಯಾಂಕ್ಸ್ ಸರ್, ಧನ್ಯವಾದಗಳು ಸರ್. ರೈತ ಬಂಧುವರೇ, ಇದುವರೆಗೂ ಕಡಲೆ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಗೆ ಅನುಸರಿಸಬೇಕಾದಂತಹ ಬೇಸಾಯ ತಾಂತ್ರಿಕತೆಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವಲತ್ತಿ. ಬನ್ನಿ ರೈತ ಬಂಧುವರೇ, ಇದೊಂದು ವಾಣಿಜ್ಯ ಪ್ರಕಟಣೆ ಕೇಳಿ, ನಂತರ ಕೃಷಿ ರಂಗ ಕಾರ್ಯಕ್ರಮ ಮುಂದುವರಿಸೋಣ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಬನ್ನಿ ರೈತ ಬಂಧುವರೇ, ಈಗ ಕೇಳೋಣ ರಾಯಚೂರು ಜಿಲ್ಲೆಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆಯ ಧಾರಣೆಯನ್ನು ನೋಡೋಣ. ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಮಾನ್ವಿ ಮಾರುಕಟ್ಟೆಯಲ್ಲಿ ಹತ್ತಿ ಸುಯೋದರ್ ಕ್ವಿಂಟಾಲ್ಗೆ ಕನಿಷ್ಠ 7,500 ರೂಪಾಯಿಗಳಿಂದ ಗರಿಷ್ಠ 8,200 ರೂಪಾಯಿಗಳು. ಭತ್ತ ಹಳೆ ಸೋನ ಮಸರಿ 3,144 ರೂಪಾಯಿಗಳಿಂದ 3,164 ರೂಪಾಯಿಗಳು. ಇನ್ನು ರಾಯಚೂರು ಮಾರುಕಟ್ಟೆಯಲ್ಲಿ ಕಡಲೆಕಾಳು ಸ್ಥಳೀಯ ಜವರಿ 4,650 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 44 8,200 ರೂಪಾಯಿಗಳಿಂದ 9,500 ರೂಪಾಯಿಗಳು. ನೆಲಗಡಲೆ ಸೇಂಗಾ ಗುಂಗುರಿ 5,255 ರೂಪಾಯಿಗಳು. ಈರುಳ್ಳಿ 400 ರೂಪಾಯಿಗಳಿಂದ 2,660 ರೂಪಾಯಿಗಳು. ಭತ್ತ ರಾಜಹಂಸ 1,551 ರೂಪಾಯಿಗಳಿಂದ 1,681 ರೂಪಾಯಿಗಳು. ಭತ್ತ ಸೋನಮಸರಿ 1,533 ರೂಪಾಯಿಗಳಿಂದ 2,172 ರೂಪಾಯಿಗಳು. ಕೆಂಪು ತೊಗರಿ 3,636 ರೂಪಾಯಿಗಳಿಂದ 6,456 ರೂಪಾಯಿಗಳು. ಇನ್ನು ಲಿಂಗಸೂರು ಮಾರುಕಟ್ಟೆಯಲ್ಲಿ ಸೂರ್ಯಕಾಂತಿ ಸೂರ್ಯಪಾನ 7,000 ರೂಪಾಯಿಗಳಿಂದ 7,350 ರೂಪಾಯಿಗಳು. ಇನ್ನು ಸಿಂಧನೂರು ಮಾರುಕಟ್ಟೆಯಲ್ಲಿ ಭತ್ತ ಹೊಸ ಸೋನ ಮಸರಿ 1,750 ರೂಪಾಯಿಗಳು, ಭತ್ತ ಹಳೆ ಸೋನ ಮೊಸರಿ 2300 ರೂಪಾಯಿಗಳಿಂದ 2769 ರೂಪಾಯಿಗಳು. ಇದುವರೆಗೆ ರಾಯಚೂರು ಜಿಲ್ಲೆಯ ವಿವಿಧ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ ಕೇಳಿದಿರಿ. ಬನ್ನಿ ರೈತ ಬಂಧುವರೇ, ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ನೋಡೋಣ. ಕಡಲೆ ಬಿತ್ತನೆಯನ್ನು ಅಕ್ಟೋಬರ್ 2ನೇ ವಾರದಿಂದ ನವೆಂಬರ್ 2ನೇ ವಾರದವರೆಗೆ ಬಿತ್ತನೆ ಮಾಡಬಹುದು. ಬಿತ್ತನೆಗೆ ಮೊದಲು ಪ್ರತಿ ಎಕರೆಗೆ ಬೇಕಾಗುವ ಬೀಜವನ್ನು 500 ಗ್ರಾಂ ರೈಜೋಪಿಯಂ ಹಾಗೂ 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಕಡಲೆ ಬಿತ್ತನೆಯನ್ನು ಬಿತ್ತಿದ ದಿನ ಅಥವಾ ಮರುದಿನ ಪ್ರತಿ ಎಕರೆಗೆ 1.3 ಲೀಟರ್ ಪೆಂಡಿಮಿಥಿಲಿನ್ 30 EC ಅಥವಾ 0.8 ಲೀಟರ್ ಪೆಂಡಿಮಿಥಿಲಿನ್ 38.7 CS ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಕಳೆಗಳನ್ನು ನಿಯಂತ್ರಿಸಬಹುದು. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚಿವುಟುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು. ಹತ್ತಿ ಬೆಳೆಯಲ್ಲಿ ಕಾಯಿ ಕೊರಕ ಹುಳು ಕಂಡುಬರುವ ಸಾಧ್ಯತೆ ಇರುವುದರಿಂದ ಹುಳುವಿನ ಹಾವಳಿ ವೀಕ್ಷಿಸಲು ಪ್ರತಿ ಎಕರೆಗೆ 4-5 ಮೋಹಕ ಬಲೆಯನ್ನು 50 ಮೀಟರ್ ಅಂತರದಲ್ಲಿ ಅಳವಡಿಸಬೇಕು. ಚಟುವಟಿಕೆ ಕಂಡುಬಂದಲ್ಲಿ ಮೊಟ್ಟೆನಾಶಕವಾದ ಮೆಥೋಮಿಲ್ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹತ್ತಿ ಬೆಳೆಗೆ ಮ್ಯಾಗ್ನೀಸಿಯಂ ಸಲ್ಫೈಡ್ 10 ಗ್ರಾಂ ಮತ್ತು 19-19-19 10 ಗ್ರಾಂ